ಮತ್ತೊಮ್ಮೆ ಮುಖ್ಯಾಂಶಗಳು. ಜಮ್ಮು ಕಾಶ್ಮೀರ ಪ್ರವಾಸ ಕೈಗೊಂಡಿರುವ ಕನ್ನಡಿಗರನ್ನು ಸುರಕ್ಷಿತವಾಗಿ ಕರೆತರಲು ಸರ್ಕಾರದ ವ್ಯವಸ್ಥೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ಖಂಡನೆ. ಮೇಣದ ಬತ್ತಿ ಹಚ್ಚಿ ಇಂದು ಬಿಜೆಪಿ ಪ್ರತಿಭಟನೆ. ನಾಳೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ. ಜಾತಿಗಣತಿ ವರದಿ ಕುರಿತಂತೆ ಚರ್ಚೆ. ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಅಭಿಯಾನ. 3,570 ಟನ್ ಕಟ್ಟಡ ತ್ಯಾಜ್ಯ ತೆರವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಇನ್ನೀಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಜನರಿಗೆ ಡಿಜಿಟಲ್ ಮಾಹಿತಿಯ ಅರಿವು ಕುರಿತಂತೆ ಎಚ್ಆರ್ ಮಲ್ಲೇಶ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವ ಸಂದರ್ಶನ ಇರುತ್ತದೆ. ನಂತರ ಜನಪದ ಸಂಗೀತ. ಮಾಗಡಿ ತಾಲೂಕು ಮತ್ತಿಕೆರೆಯ ಉಮೇಶ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ ಕೇಳುತ್ತೀರಿ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ, ಗ್ರಾಮೀಣ ಜನರಿಗೆ ಡಿಜಿಟಲ್ ಮಾಹಿತಿಯ ಅರಿವು ಈ ಕುರಿತಂತೆ ಎಚ್ಆರ್ ಮಲ್ಲೇಶ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಗ್ರಾಮೀಣ ಜನರಿಗೆ ಅತಿ ಪ್ರಮುಖವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಅದಂದರೆ ಡಿಜಿಟಲ್ ಅವೇರ್ನೆಸ್, ಅಂದರೆ ಡಿಜಿಟಲ್ ಮಾಹಿತಿಯ ಪ್ರಾಮುಖ್ಯತೆ ಇವತ್ತು ನಮ್ಮ ಗ್ರಾಮೀಣ ಜನರಿಗೆ ತುಂಬ ಅವಶ್ಯಕವಾಗಿದೆ. ಏನು ಈ ಡಿಜಿಟಲ್ ಮಾಹಿತಿ, ಅಂಕಿ ಸಂಖ್ಯೆಗಳ ಮಾಹಿತಿ ನಮ್ಮ ರೈತರಿಗೆ, ನಮ್ಮ ಗ್ರಾಮೀಣ ಜನರಿಗೆ ಯಾಕೆ ಇದು ಬೇಕಾಗಿದೆ? ಡಿಜಿಟಲ್ ಮಾಹಿತಿ ಅಂತ ಇವತ್ತು ಎಲ್ಲ ಕಡೆ ನಾವು ಕೇಳ್ತಾ ಇದ್ದೇವೆ. ಹಾಗಿದ್ರೆ ಬನ್ನಿ, ಈ ಡಿಜಿಟಲ್ ಮಾಹಿತಿ ಬಗ್ಗೆ, ಅಂಕಿ ಸಂಖ್ಯೆಗಳ ಮಾಹಿತಿ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಎಚ್ ಆರ್ ಮಲ್ಲೇಶ್ ಗೌಡ ಅನ್ನೋರು ಇದ್ದಾರೆ. ಇವರು ಎನ್ ಜಿ ಒ ಸಂಸ್ಥೆಯಲ್ಲಿ ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿ ಅಂಕಿ ಸಂಖ್ಯೆಗಳ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಡಿಜಿಟಲ್ ಮಾಹಿತಿ ಯಾಕೆ ಅವಶ್ಯಕವಾಗಿದೆ, ಇದರಿಂದ ಏನು ಉಪಯೋಗ ಇದೆ, ಅನಾನುಕೂಲ ಏನಿದೆ, ಈ ಎಲ್ಲದರ ಕುರಿತು ಮಾಹಿತಿ ನೀಡುತ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಈ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ. ಎಚ್ ಆರ್ ಮಲ್ಲೇಶ್ ಗೌಡ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಹೇಳಿ, ಈ ಡಿಜಿಟಲ್ ಮಾಹಿತಿ ಅಂದ್ರೆ ಏನು? ನಮ್ಮ ರೈತರಿಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಯಾಕಂದ್ರೆ ಇವತ್ತು ಪ್ರಧಾನಮಂತ್ರಿಗಳೇ ಹೇಳ್ತಾ ಬರ್ತಾ ಇದ್ದಾರೆ, ಪತ್ರಿಕೆಯಲ್ಲಿ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಗ್ರಾಮೀಣ ಪ್ರದೇಶದ ಜನರು ಕೂಡ ಈ ಒಂದು ಡಿಜಿಟಲ್ ಮಾಹಿತಿಯಿಂದ ಕೊರತೆ ಅನುಭವಿಸ್ತಾ ಇದ್ದಾರೆ. ಎಷ್ಟೇ ಮಾಹಿತಿ ಅವರಿಗೆ ತಿಳಿಸಿ ಹೇಳಿದ್ರು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಪತ್ರಿಕೆಯಲ್ಲಿ ಬರ್ತಾ ಇದೆ, ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ. ಸಾಕಷ್ಟು ಜನ ಬ್ಯಾಂಕ್ನಿಂದ ಹಣ ಹೋಯಿತು, ಮೊಬೈಲ್ನಿಂದ ಇನ್ನೇನು ತಮಗೆ ಅನಾನುಕೂಲ ಆಯಿತು, ಏನೇನೋ ಆಯಿತು, ಈ ಥರ ಹೇಳ್ತಾ ಇದ್ದಾರೆ. ಹೇಳಿ ಮಲ್ಲೇಶ್ ಗೌಡ ಅವರೇ, ಏನು ಈ ಒಂದು ಡಿಜಿಟಲ್ ಮಾಹಿತಿ, ಒಂದೊಂದಾಗಿ ನಮ್ಮ ರೈತರಿಗೆ ತಿಳಿಸ್ಕೊಡಿ. ನಮಸ್ಕಾರ ಸರ್. ಮೊದಲನೇದಾಗಿ ಆಕಾಶವಾಣಿ ಬೆಂಗಳೂರಿಗೆ ನಾನು ತುಂಬುದ ನಮಸ್ಕಾರಗಳನ್ನು ತಿಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಒಂದು ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರಿನ ಮುಖಾಂತರ ಪ್ರಸಾರ ಮಾಡಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮಲ್ಲೇಶ್ ಅಂತ ಸರ್. ನಾನು ಆಕ್ಸೆಸ್ ಲೆವಲ್ಯೂಡ್ಸ್ ಅನ್ನೋ ಒಂದು ಸಂಸ್ಥೆನಲ್ಲಿ ಪ್ರಾಜೆಕ್ಟ್ ಹೆಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಆಕ್ಸೆಸ್ ಲೆವಲ್ಯೂಡ್ ಸಂಸ್ಥೆ ಸ್ವಯಂ ಸೇವಕ ಸಂಸ್ಥೆ ಆಗಿದ್ದು, ಎನ್ಜಿಒ ಆಗಿದ್ದು, ಭಾರತದಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಕರ್ನಾಟಕದಲ್ಲಿ, ಕರ್ನಾಟಕ, ತಮಿಳುನಾಡು, ಕೇರಳ ಮೂರು ರಾಜ್ಯಗಳಲ್ಲಿ ಡಿಜಿಟಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅವೇರ್ನೆಸ್ ಪ್ರೋಗ್ರಾಂ, ಡಿಜಿಟಲ್ ಮತ್ತು ಹಣಕಾಸು ಸಾಕ್ಷರತೆ ಕಾರ್ಯಕ್ರಮವನ್ನು ನಾವು ಮುಖ್ಯವಾಗಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಆಕ್ಸೆಸ್ ಲೆವಲ್ಯೂಡ್ಸ್ ಅಂತಕ್ಕಂಥದ್ದು ಅನುಷ್ಠಾನ ಸಂಸ್ಥೆ ಆಗಿದೆ. ಎಲ್ ಎನ್ ಟಿ ಫೈನಾನ್ಸ್ ಅಂತಕ್ಕಂಥ ಒಂದು ಸಂಸ್ಥೆ, ಕಾರ್ಪೊರೇಟ್ ಸಂಸ್ಥೆ ಆಗಿದ್ದು, ಸಿ ಎಸ್ ಆರ್ ಯೋಜನೆ ಮುಖಾಂತರ ನಮಗೆ ಅನುದಾನವನ್ನು ನೀಡೋದ್ರ ಮುಖಾಂತರ ಭಾರತದಾದ್ಯಂತ ಈ ಒಂದು ಡಿಜಿಟಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡಲಿಕ್ಕೆ ನಮಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಸರ್. ತಾವು ಹೇಳದಂಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಹೇಳದಂಗೆ, ಎಲ್ಲ ದೇಶದಲ್ಲಿ, ಪ್ರಪಂಚದಾದ್ಯಂತ ಕೂಡ ಈ ಡಿಜಿಟಲ್ ಫ್ರಾಡ್ಗಳು ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಸ್ವಯಂ ಸೇವಾ ಸಂಸ್ಥೆ ಆಗಿ ಗ್ರಾಮೀಣ ಭಾಗದಲ್ಲಿ ಮುಖ್ಯವಾಗಿ ಈ ಡಿಜಿಟಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಸೊ ಈ ಕಾರ್ಯಕ್ರಮ ಹೇಗೆ ಡಿಸೈನ್ ಆಗಿದೆ ಅಂದ್ರೆ ಸರ್, ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಏನು ಸ್ಮಾರ್ಟ್ ಫೋನ್ಗಳು, ಆಂಡ್ರಾಯ್ಡ್ ಫೋನ್ಗಳು ಬರಲಿಕ್ಕೆ ಶುರುವಾಯಿತು. ಪ್ರತಿಯೊಬ್ಬರತ್ರ ಪ್ರತಿ ಕುಟುಂಬದಲ್ಲೂ ಕೂಡ ಸ್ಮಾರ್ಟ್ ಫೋನ್ಗಳನ್ನ ಜನ ಬಳಸ್ತಾ ಇದ್ದಾರೆ. ಸ್ಮಾರ್ಟ್ ಫೋನ್ಗಳ ಬಳಕೆ ಹೆಚ್ಚಾದಂತೆಲ್ಲ ಅದರ ಅನಾನುಕೂಲಗಳು ಕೂಡ ಹೆಚ್ಚಾಗ್ತಾ ಇದೆ. ನೀವು ಅದನ್ನ ಆಗ್ಲೇ ಮೆನ್ಷನ್ ಮಾಡಿದ್ರಿ, ಎಲ್ಲಾ ಕಡೆಯಿಂದ ಕೂಡ ಅನುಕೂಲಗಳು ಇದೆ, ಅನಾನುಕೂಲಗಳು ಕೂಡ ಇದಾವೆ ಅಂತ ಅಂತಕ್ಕಂಥ ವಿಚಾರಣ. ಸೊ ನಾವು ನಾಲ್ಕು ವಿಭಾಗಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ತಾ ಇದೀವಿ ಸರ್. ಮೊದಲನೇ ವಿಭಾಗ ಏನಪ್ಪಾ ಅಂತಂದ್ರೆ ಒಂದು ತಿಳುವಳಿಕೆ ಕಾರ್ಯಕ್ರಮ ಅವೇರ್ನೆಸ್. ತಿಳುವಳಿಕೆ ಕಾರ್ಯಕ್ರಮ ಅಂತಂದ್ರೆ ಏನು ಅಂದ್ರೆ, ನಮ್ಮ ಆ ಯೋಜನೆಯ ವ್ಯಾಪ್ತಿನಲ್ಲಿ ತುಮಕೂರು ಜಿಲ್ಲೆ, ಕೋಲಾರ ಜಿಲ್ಲೆ ಬಹಳ ಮುಖ್ಯವಾಗಿ ಸುಮಾರು 133 ಡಿಜಿಟಲ್ ಸಖಿಗಳು ಅಂತ ಇದ್ದಾರೆ. ಈ ಡಿಜಿಟಲ್ ಸಖಿಗಳು ಗ್ರಾಮೀಣ ಭಾಗದಲ್ಲಿ ಅಟ್ಲೀಸ್ಟ್ 10th ಪಾಸ್ ಆಗಿರ್ತಕ್ಕಂಥ ಮಹಿಳೆಯರನ್ನ ನಾವು ತಗೊಂಡು ಅವ್ರನ್ನ ಗ್ರಾಮೀಣ ಭಾಗದಲ್ಲಿ ಸ್ವಯಂ ಸೇವಕರಂತೆ ಕಾರ್ಯನಿರ್ವಹಿಸಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆಲ್ಲರಿಗೂ ಕೂಡ ಅಗತ್ಯ ಇರತಕ್ಕಂಥ ತರಬೇತಿಗಳನ್ನ ಕೊಟ್ಟಿದ್ದೀವಿ. ಮತ್ತು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಟ್ಯಾಬ್ ಆಗ್ಬಹುದು, ಸಮವಸ್ತ್ರ, ಐಡಿ ಕಾರ್ಡ್ಗಳು, ಪ್ರತಿಯೊಂದನ್ನು ಕೂಡ ಅವ್ರಿಗೆ ಕೊಟ್ಟಿರ್ತೀವಿ. ಈ ಟ್ಯಾಬ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತಂದ್ರೆ, ಉದಾಹರಣೆಗೆ ಒಂದು ಕುಟುಂಬಕ್ಕೆ ಹೋದಾಗ ಈ ಡಿಜಿಟಲ್ ಸಖಿಗಳು ಕುಟುಂಬದ ಸದಸ್ಯರ ಜೊತೆಗೆ ಚರ್ಚೆ ಮಾಡುವಾಗ ಆ ಕುಟುಂಬ ಯಾವೆಲ್ಲ ಸರ್ಕಾರಿ ಸವಲತ್ತುಗಳನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ, ಯಾವೆಲ್ಲ ಸರ್ಕಾರಿ ಸವಲತ್ತುಗಳನ್ನ ಅವ್ರು ಇನ್ನೂ ಪಡ್ಕೊಂಡಿಲ್ಲ ಅಥವಾ ಪಡ್ಕೊಳ್ಳೋದಕ್ಕೆ ಆಗಿಲ್ಲ ಅಥವಾ ಯಾವೆಲ್ಲ ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇದ್ದಾರೆ, ಆ ಕುಟುಂಬದಲ್ಲಿ ಅವರ ಹತ್ರ ಸ್ಮಾರ್ಟ್ ಫೋನ್ ಇದೆಯಾ, ಆಂಡ್ರಾಯ್ಡ್ ಫೋನ್ ಇದೆಯಾ, ಅದನ್ನ ಅವರು ಬಳಸ್ತಾ ಇದ್ದಾರಾ, ಮತ್ತೆ ಅವರಿಗೆ ಮುಖ್ಯವಾಗಿ ಬ್ಯಾಂಕ್ ಅಕೌಂಟ್ ಇದೆಯಾ, ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿದೆಯಾ, ಪಾನ್ ಕಾರ್ಡ್ ಇದೆಯಾ, ಮೊಬೈಲ್ ನಂಬರ್ ಆ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯಾ, ಈ ಎಲ್ಲ ವಿಚಾರಗಳ ಬಗ್ಗೆ ಮೊದಲನೇದಾಗಿ ಆ ಕುಟುಂಬದವ್ರ ಜೊತೆ ನಮ್ಮ ಡಿಜಿಟಲ್ ಸಖಿಗಳು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡುವಾಗ ಅವರಿಗೆ ಯಾವೆಲ್ಲ ವಿಷಯಗಳು ಸಂಪೂರ್ಣವಾಗಿ ಮಾಹಿತಿ ಇದೆ, ಯಾವೆಲ್ಲ ವಿಷಯಗಳಲ್ಲಿ ಅವರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ, ಯಾವೆಲ್ಲ ವಿಷಯಗಳಿಗೆ ಅವರಿಗೆ ಸಪೋರ್ಟ್ ಬೇಕಾಗಿದೆ ಅಂತಕ್ಕಂಥ ವಿಚಾರನ ನಾವು ಮನಗಂಡು ಮೊದಲನೇ ಸಾರಿ ಭೇಟಿ ನೀಡಿದಾಗ ಬೇಸಿಕ್ ಆಗಿ ಇಷ್ಟು ವಿಚಾರಗಳನ್ನು ಅವ್ರ ಜೊತೆಗೆ ಚರ್ಚೆ ಮಾಡಿ ತದನಂತರ ನಾವೇನ್ ಮಾಡ್ತೀವಿ ಅಂದ್ರೆ ಮತ್ತೊಮ್ಮೆ 2-3 ಸಾರಿ ಆ ಕುಟುಂಬಗಳಿಗೆ ನಾವು ವಿಸಿಟ್ ಮಾಡೋದ್ರ ಮುಖಾಂತರ ಯಾವ್ಯಾವ ಸಮಸ್ಯೆಗಳನ್ನ ಅವರು ವ್ಯಕ್ತಪಡಿಸಿದ್ರು, ಆ ಸಮಸ್ಯೆಗಳಿಗೆ ಪರಿಹಾರಗಳು, ಮಾರ್ಗೋಪಾಯಗಳು, ಮತ್ತು ಯಾವ ಸಮಸ್ಯೆಗಳಿಗೆ ಯಾವ ಇಲಾಖೆಗಳಿಗೆ ಹೋಗ್ಬೇಕು, ಅವ್ರ ಮುಖಾಂತರ ನೀವು ಮಾಹಿತಿಗಳನ್ನ ಪಡ್ಕೋಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನು ನೀಡುವಂತ ಕೆಲಸವನ್ನ ನಮ್ಮ ಡಿಜಿಟಲ್ ಸಖಿಗಳು ಮಾಡ್ತಾರೆ ಸರ್. ಇವರೆಲ್ಲರೂ ಸಂಪೂರ್ಣವಾಗಿ ಮಹಿಳೆಯರಾಗಿರೋದ್ರಿಂದ ಮತ್ತು ಕನಿಷ್ಠ 10th ಪಾಸ್ ಅಥವಾ PUC ಪಾಸ್ ಮಾಡ್ಕೊಂಡಿರ್ತಕ್ಕಂಥ ಮಹಿಳೆಯರಾಗಿರೋದ್ರಿಂದ ಕೆಲಸದ ಅವಶ್ಯಕತೆ ಇರೋದ್ರಿಂದ ಮತ್ತು ಮನೆ ಮನೆಗೆ ಹೋಗಿ ಈ ಕೆಲಸವನ್ನ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಇವರು ಹೊಂದಿರೋದ್ರಿಂದ ಪ್ರತಿ ಕುಟುಂಬದಲ್ಲೂ ಕೂಡ ಇವರನ್ನ ಭೇಟಿ ಮಾಡ್ತಕ್ಕಂಥದ್ದು, ಇವ್ರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಇದೆಲ್ಲನೂ ಕೂಡ ಮಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ. ಮೊದಲು ಹೀಗೆ ನಮ್ಮ ಕೆಲಸವನ್ನು ಶುರು ಮಾಡ್ಲಿಕ್ಕಿಂತ ಮುಂಚೆ ನೇರವಾಗಿ ಯಾರು ಗ್ರಾಮೀಣ ಭಾಗಕ್ಕೆ ಹೋಗ್ಲಿಕ್ಕೆ ಬರಲ್ಲ ಸರ್. ಆ ಕಾರಣಕ್ಕೆ ನಾವೇನ್ ಮಾಡಿದ್ವಿ, ಇವನ್ನೆಲ್ಲರನ್ನು ಕೂಡ ಮೊದಲನೇದಾಗಿ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ, ಬೇರೆ ಬೇರೆ ಪಾಲುದಾರ ಯಾರಿದ್ದಾರೆ, ಸರ್ಕಾರಿ ಇಲಾಖೆಗಳೇನಿದೆ, ಡಿಸಿ, ಸಿಇಒಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, PDOಗಳು, ಪೋಸ್ಟ್ ಆಫೀಸ್ಗಳು, ಬ್ಯಾಂಕ್ಗಳು, ಪ್ರತಿಯೊಂದು ಕಡೆಗೂ ಹೋಗಿ ಭೇಟಿ ಮಾಡಿ ಈ ಕಾರ್ಯಕ್ರಮದ ಪರಿಚಯನ ಮಾಡಿ ಅವ್ರ ಮುಖಾಂತರ ಸಪೋರ್ಟ್ ತಗೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೀವಿ. ನೇರವಾಗಿ ಡಿಜಿಟಲ್ ಸಖಿನ ಮನೆ ಮನೆ ಹತ್ರ ಹೋದ್ರೆ ಎಲ್ಲಾ ಕೆಲಸನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ಇದರಲ್ಲಿ ಲೀಡ್ ಬ್ಯಾಂಕ್ ಇದೆ, ಫೈನಾನ್ಸಿಯಲ್ ಲಿಟರಸಿ ಆಫೀಸರ್ಸ್ ಇದಾರೆ, ಸ್ಥಳೀಯ ಮಟ್ಟದಲ್ಲಿ ಬ್ಯಾಂಕ್ಗಳಿದ್ದಾರೆ, ಪೋಸ್ಟ್ ಆಫೀಸ್ನವರಿದ್ದಾರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರಿದ್ದಾರೆ, ಮತ್ತು NRLMನ ಸಿಬ್ಬಂದಿ ವರ್ಗದವರಿದ್ದಾರೆ. ಎಲ್ಲರದೂ ಮೂಲ ಉದ್ದೇಶ ಇದೆ, ಸಮುದಾಯದಲ್ಲಿ, ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಜನರಿಗೆ ಸರ್ಕಾರಿ ಸವಲತ್ತುಗಳು ನೇರವಾಗಿ ಮತ್ತು ಸುಲಭವಾಗಿ ತಲುಪಬೇಕು ಅಂತಕ್ಕಂಥ ಧ್ಯೇಯೋದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಮಲ್ಲೇಶ್ ಅವರಿಗೆ ಸರ್ಕಾರಿ ಸವಲತ್ತು ಅಂತ ಹೇಳಿದ್ರಿ, ಯಾವ್ಯಾವುದು ಅದ್ರ ಬಗ್ಗೆ ಹೇಳಿ. ಸರಿಯಾಗಿ ಪ್ರಶ್ನೆ ಕೇಳಿದ್ರಿ ಸರ್. ಸರ್ಕಾರಿ ಸವಲತ್ತುಗಳು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ಸರ್ಕಾರದ PMJJBY ಇನ್ಸೂರೆನ್ಸ್ ಆಗ್ಬೋದು, PMSBI ಇನ್ಸೂರೆನ್ಸ್ ಆಗ್ಬೋದು, ಅಟಲ್ ಪೆನ್ಷನ್ ಯೋಜನೆ ಆಗ್ಬೋದು, ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಆಗ್ಬೋದು, ಮತ್ತೆ ಈ ತರ ಸಾಕಷ್ಟು ಸ್ಕೀಮ್ಗಳಿದೆ. ಇನ್ನೊಂದು ಸರ್, PM ಕಿಸಾನ್ ಯೋಜನೆ ಏನಿದೆ, ಅದು ಪ್ರತಿ 4 ತಿಂಗಳಿಗೊಮ್ಮೆ ರೈತರ ಖಾತೆಗೆ 2,000 ರೂಪಾಯಿ ಹೋಗ್ಬೇಕು. ಎಷ್ಟೋ ಜನ ರೈತರಿಗೆ ಇಲ್ಲ ನನಗೆ PM ಕಿಸಾನ್ ಹಣ ನನಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಬರ್ತಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದಿಲ್ಲ, KYC ಮಾಡಿಸ್ಕೊಂಡಿರೋದಿಲ್ಲ, ಅಥವಾ FID ಮಾಡಿಸ್ಕೊಂಡಿರೋದಿಲ್ಲ, ಅಥವಾ ಪಹಣಿಯನ್ನು ಆಧಾರ್ಗೆ ಲಿಂಕ್ ಮಾಡಿಸ್ಕೊಂಡಿರೋದಿಲ್ಲ, ಅಥವಾ ಆಕ್ಟಿವ್ ಅಕೌಂಟ್ ಇರೋದಿಲ್ಲ, ಅಕೌಂಟ್ ಅಲ್ಲಿ ಇರತಕ್ಕಂಥ ಹೆಸರಿಗೂ ಆಧಾರ್ ಇರತಕ್ಕಂಥ ಹೆಸರಿಗೂ ಮ್ಯಾಚ್ ಆಗ್ತಿರೋದಿಲ್ಲ, ಎಲ್ಲ ಕಾರಣಗಳನ್ನು ಸಮಸ್ಯೆಗಳನ್ನು ಅವರು ಎದುರಿಸ್ತಿರ್ತಾರೆ. ಈ ಏನು ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಆಗ್ಬೋದು, ಗೃಹಜ್ಯೋತಿ ಆಗ್ಬೋದು, ಬೇರೆ ಬೇರೆ ಸ್ಕೀಮ್ಗಳಾಗ್ಬೋದು, ಮತ್ತೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಸಿಗ್ತಕ್ಕಂಥ ಸಾಲಗಳ ಬಗ್ಗೆ ಮಾಹಿತಿಗಳಾಗ್ಬೋದು, ಇವೆಲ್ಲವನ್ನು ಕೂಡ MSME ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋ ವಿಚಾರನೂ ಕೂಡ ಅವರಿಗೆ ಮಾಹಿತಿ ಇರೋದಿಲ್ಲ. ಇವೆಲ್ಲ ವಿಚಾರಗಳನ್ನು ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಜೊತೆಗೆ ಇವೆಲ್ಲನೂ ಮಾಡಿಸ್ಕೊಂಡಿದಿರಲಿಲ್ಲ ಅಂತಕ್ಕಂಥ ವಿಚಾರನೂ ಚರ್ಚೆ ಮಾಡ್ತೀವಿ. ಮಾಡಿಸ್ಕೊಂಡಿಲ್ಲ ಅಂದ್ರೆ ಇದರ ಮಹತ್ವವನ್ನು ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಉದಾಹರಣೆ, ಒಂದು ಆಕ್ಸಿಡೆಂಟ್ ಪಾಲಿಸಿ 2 ಲಕ್ಷ ರೂಪಾಯಿನ ಆಕ್ಸಿಡೆಂಟ್ ಪಾಲಿಸಿ 20 ರೂಪಾಯಿ ಕಟ್ಟಿದ್ರೆ ಬರುತ್ತೆ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿರೋದಿಲ್ಲ. ಅವರ ಬ್ಯಾಂಕ್ ಅಲ್ಲೇ ಆಟೋ ಡೆಬಿಟ್ ಸಿಸ್ಟಮ್ ಇದೆ, ಆಟೋ ಡೆಬಿಟ್ ಸಿಸ್ಟಮ್ ಇದೆ, ಎಲ್ಲಿ ಮಾಡಿಸ್ಕೋಬೇಕು ಅಂತ ಗೊತ್ತಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮುಂದಿನ ತಿಂಗಳು ಮೇ ತಿಂಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಿನಿವಲ್ಸ್ ಆಗ್ತದೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಈ PMJJBY ಮತ್ತು PMSBY ವಿಮೆಗಳೇನಿದೆ ಇವೆಲ್ಲವೂ ಕೂಡ ರಿನಿವಲ್ ಆಗ್ತವೆ. ಎಲ್ಲರೂ ಕೂಡ ಬ್ಯಾಂಕ್ನವರು, ಫೈನಾನ್ಸಿಯಲ್ ಲಿಟ್ರಸಿ ಅವರು, ಲೀಡ್ ಬ್ಯಾಂಕ್ನವರು, ನಬಾರ್ಡ್ನವರು, ಪ್ರತಿಯೊಬ್ಬರು ಕೂಡ ಈ ನಿಟ್ಟಿನಲ್ಲೇ ಶ್ರಮ ವಹಿಸ್ತಿದ್ದಾರೆ. ಫಸಲ್ ಬಿಮಾ ಯೋಜನೆ ಸರ್, ಬೆಳೆಗಳಿಗೆ ವಿಮೆ ಮಾಡಿಸ್ಕೊಳ್ತಕ್ಕಂಥ ವಿಚಾರ ಆಗ್ಬೋದು, ಎಲ್ಲಿ ಮಾಡಿಸ್ಕೋಬೇಕು, ಹೇಗೆ ಮಾಡಿಸ್ಕೋಬೇಕು, ಏನು ದಾಖಲಾತಿ ಕೊಡಬೇಕು, ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಇವೆಲ್ಲವನ್ನು ಕೂಡ ಮೂಲ ದಾಖಲಾತಿಗಳನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು, ಮತ್ತು ಅವರು ಈ ಯೋಜನೆಗಳನ್ನು ತಗೊಳ್ಳೋದ್ರಲ್ಲಿ ಇರತಕ್ಕಂಥ ತೊಡಕುಗಳೇನು, ಮತ್ತು ಇದನ್ನು ಸರಿ ಮಾಡಿಸ್ಕೊಳ್ಳೋದಕ್ಕೆ ಇವರು ಎಲ್ಲಿಗೆ ಹೋಗಬೇಕು. ಇಷ್ಟು ಮಾಹಿತಿಯನ್ನು ಪ್ರತಿ ಮನೆ ಮನೆಗೆ ಹೋಗ್ಬಿಟ್ಟು ನಮ್ಮ ತಂಡದವರು ಅವೇರ್ನೆಸ್ ಅನ್ನ ನಾವು ಬಹಳ ಮುಖ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದೀವಿ, ಅದರ ಮುಖಾಂತರ ಈ ಸಮಸ್ಯೆಗಳ ಬಗ್ಗೆ ಇರಬೇಕು. ಹೌದು ಮಲ್ಲೇಶ್ ಅವರೇ, ಈಗ ನಾವು ಸಾಕಷ್ಟು ಈಗ ಮಲೆನಾಡು ಪ್ರದೇಶದಲ್ಲಿ ಅಥವಾ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವಂತ ರೈತ ಬಾಂಧವರು ಸಾಕಷ್ಟು ಅನಾನುಕೂಲ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಏನು ಇದು ವಿಮೆ ಮಾಡಿಸಿರಲ್ಲ, ಈಗ ಮರ ಹತ್ತೋದು ಇರುತ್ತದೆ ಅಥವಾ ಹೊಲದಲ್ಲಿ ಏನೋ ಒಂದು ತೆಗಿಬೇಕಾಗದ್ದು ಬಂದಿರ್ತದೆ, ಆ ಸಂದರ್ಭದಲ್ಲಿ ಅವರು ಜೀವ ಹಾನಿ ಉಂಟಾಗ್ಬಿಡುತ್ತೆ, ಅಪಘಾತಕ್ಕೀಡಾಗ್ಬಿಡ್ತಾರೆ. ಆವಾಗ ಕುಟುಂಬಕ್ಕೆ ಯೋಗ್ಯವಾದ ಒಬ್ಬ ಈ ವ್ಯಕ್ತಿನೇ ಅವರು ಕಳ್ಕೊಂಡ್ಬಿಟ್ರು ಅಂದ್ರೆ ಆ ಕುಟುಂಬ ತುಂಬಾ ಲಾಸ್ ನಲ್ಲಿ ಹೋಗ್ಬಿಡ್ತದೆ, ಅವರಿಗೆ ನಷ್ಟ ಅನುಭವಿಸ್ತದೆ, ಮುಂದೇನು ಆ ಕುಟುಂಬದ ಗತಿ ಅನ್ನೋರೇ ಇರೋದಿಲ್ಲ. ಈ ಸಂದರ್ಭದಲ್ಲಿ ಸರ್ಕಾರ ಸಾಕಷ್ಟು ಈ ಒಂದು ವಿಮಾ ಯೋಜನೆಯನ್ನ ತಂದಿದೆ. ಪ್ರಧಾನಮಂತ್ರಿಯವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ರೈತ ಬಾಂಧವರಿಗೆ ಈ ಒಂದು ಯೋಜನೆ ಅತಿ ಉಪಯುಕ್ತವಾದ ಯೋಜನೆ ಆಗಿದೆ. ಸಾಕಷ್ಟು ಜನರಿಗೆ ಇದು ಅವರ ಕಷ್ಟ ಕಾಲದಲ್ಲಿ ಅವರು ಕೈ ಹಿಡಿಯುವಂತ ಒಂದು ಧನಸಹಾಯ ಕೂಡ ಆ ಒಂದು ಯೋಜನೆಯಿಂದ ಸಿಗ್ತದೆ. ತಾವು ಕಟ್ಟುವಂತ ಹಣ ಕಶ್ಚಿತ್ ಬಹಳ ಕಡಿಮೆ ಇರ್ತದೆ, ಆದ್ರೆ ಅದಕ್ಕೆ ಪರಿಹಾರವಾಗಿ ಸರ್ಕಾರ ಸಾಕಷ್ಟು ಕೊಡ್ತದೆ. ಬ್ಯಾಂಕ್ ವತಿಯಿಂದನೂ ಮಾಡಿಸಬಹುದು, ತಾವು ಪೋಸ್ಟ್ ಆಫೀಸ್ ವತಿಯಿಂದನೂ ಮಾಡಿಸಬಹುದು, ಈಗ ಸಾಕಷ್ಟು ಹಣಕಾಸು ಸಂಸ್ಥೆಗಳ ಮೂಲಕ ತಾವು ಮಾಡಿಸಬಹುದು. ಆದ್ರೆ ತಮಗೆ ಅರಿವು ಇರೋದಿಲ್ಲ, ಇದನ್ನ ಹಾಗೆ ಮಾಡಿಸ್ತೇ ಸುಮ್ನೆ ಬಿಟ್ಬಿಡ್ತೀರಿ. ಸಾಕಷ್ಟು ಜನ ಎಲ್ಲ ಗೊತ್ತಿರ್ತದೆ, ಬ್ಯಾಂಕ್ ಅಕೌಂಟ್ ಇರ್ತದೆ, ಇನ್ನೊಂದು ಅಕೌಂಟ್ ಇರ್ತದೆ, ಆದ್ರೆ ಇದನ್ನ ಮಾಡಕ್ ಹೋಗಲ್ಲ, ಇದನ್ನ ಮಾಡ್ಕೊಳ್ರಿ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾರೆ, ಆದ್ರೆ ಅದನ್ನ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಸಾಕಷ್ಟು ಜನ ಇದು ಮಾಡ್ಬೇಕು ಮಾಡ್ಬೇಕು ಅಂತಾನೆ ಹಾಗೆ ಪ್ರಾಣಕ್ಕೆ ಕುತ್ತು ಬಂದ್ಬಿಡ್ತದೆ, ಅನಾಹುತ ಆಗ್ಬಿಡ್ತದೆ, ಸಾಕಷ್ಟು ಜನ ಜೀವ ಕಳ್ಕೊಂಡು ಬಿಡ್ತಾರೆ. ಈಗ ಮಲೆನಾಡು ಪ್ರದೇಶದಲ್ಲಂತೂ ಈಗ ಅಡಿಕೆ ಕೊನೆ ತೆಗೆಯೋದಿರ್ಬೋದು ಅಥವಾ ಈಗ ತೆಂಗಿನ ಕಾಯಿಯನ್ನ ಇಳಿಸೋದಿರ್ಬೋದು, ಸಾಕಷ್ಟು ಜನ ಅಲ್ಲಿ ರೋಗಗಳಿಗೆಲ್ಲ ಸಾಕಷ್ಟು ಬಂದ್ಬಿಟ್ಟಿದೆ. ಈ ನುಸಿಪೀಡೆ ರೋಗ, ಇನ್ನೊಂದು ರೋಗ ಬಂದು ಈ ಮರಗಳು ನೋಡಕ್ಕೆ ಗಟ್ಟಿ ಇರ್ತವೆ, ಆದ್ರೆ ಮೇಲೆ ಏರು ಹೋದಾಗ ಅರ್ಧಕ್ಕೆ ಹೋದ ತಕ್ಷಣ ಆ ಮರ ಕಟ್ಟಾಗ್ಬಿಡ್ತದೆ. ಆಗ ಏನಾಗುತ್ತಂದ್ರೆ ಈ ಮರ ಏರಿದವರಿಗೆ ಅದು ಅನಾಹುತ ಆಗ್ಬಿಡುತ್ತೆ, ಅವರು ಅರ್ಧಂಬರ್ಧ ಆಗ್ಬಿಡ್ತಾರೆ, ಜೀವ ಇದ್ರೂ ಅವರಿಗೆ ಸ್ವಾಧೀನ ಇರಲ್ಲ. ಅಂತ ಪರಿಸ್ಥಿತಿಯಲ್ಲಿ ಈ ಒಂದು ಏನು ವಿಮೆ ಮಾಡಿದ್ರೆ ವಿಮೆ ಕಂತು ಬಹಳ ಕಡಿಮೆ ಇರ್ತದೆ, ತಾವು ಮಾಡ್ಕೊಂಡಿದ್ರೆ ಅಂತ ಒಂದು ಉಪಯೋಗ ಸಿಗ್ತಿತ್ತಲ್ಲ ಅನ್ನೋದು ಆಮೇಲೆ ಅನಿಸ್ತದೆ. ಹಾಗಾಗಿ ತಮ್ಮ ಒಂದು ಈ ಒಂದು NGO ಸಂಸ್ಥೆ ಈಗ ಸಾಕಷ್ಟು ಕಡೆ ಈ ತರ ಏನು ಜನರಲ್ಲಿ ತಿಳುವಳಿಕೆ ಈ ತರ ಮಾಹಿತಿಯನ್ನ ಮನೆ ಮನೆಗೆ ಹೋಗಿ ಕೊಡಬೇಕು ಅನ್ನೋದು ತಾವು ಮಾಡ್ತಾ ಇದ್ದೀರಿ. ಎಲ್ಲೆಲ್ಲಿ ಮಾಡ್ತಾ ಇದ್ದೀರಿ, ಈಗ ಈಗಾಗಲೇ ಎಷ್ಟು SS ಕಂಡಿರಿ, ಯಾವ್ಯಾವ ಪ್ರದೇಶದಲ್ಲಿ ಜನರು ಇದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ ಮಲ್ಲೇಶ್ ಅವರೇ? ಹಾ ಸರ್, ಸೊ ತಾವು ಹೇಳದಂಗೆ ಅಗತ್ಯ ಇರತಕ್ಕಂಥ ಮಾಹಿತಿಯನ್ನು ನೀಡುವಂತವರು ಕೂಡ ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆ ಸರ್. ನಾವು ಮುಖ್ಯವಾಗಿ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ತಮಿಳುನಾಡು, ಕರ್ನಾಟಕ ಮತ್ತು ಕೇರಳ 3 ರಾಜ್ಯಗಳಲ್ಲಿ ಮತ್ತು 7 ಜಿಲ್ಲೆಗಳಲ್ಲಿ, ಕರ್ನಾಟಕದಲ್ಲಿ 4 ಜಿಲ್ಲೆಗಳು, ಕೇರಳದಲ್ಲಿ 2 ಜಿಲ್ಲೆಗಳು ಮತ್ತು ತಮಿಳುನಾಡಿನಲ್ಲಿ 1 ಜಿಲ್ಲೆ, ಒಟ್ಟು 7 ಪ್ರಾಜೆಕ್ಟ್ಗಳಲ್ಲಿ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಸುಮಾರು 510 ಡಿಜಿಟಲ್ ಸಖಿಗಳು ನಮ್ಮ ಯೋಜನೆಯಲ್ಲಿ ವಾಲಂಟಿಯರ್ಸ್ ಅಂದ್ರೆ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸತಕ್ಕಂತ ಹೆಣ್ಮಕ್ಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ 510 ಜನಕ್ಕೂ ಕೂಡ ನಾವು ತರಬೇತಿಯನ್ನು ಕೊಟ್ಟು ಅಗತ್ಯ ಇರತಕ್ಕಂತ ಎಲ್ಲ ಕಿಟ್ಗಳನ್ನು ಕೊಟ್ಟು ಕಾರ್ಯನಿರ್ವಹಿಸಲಿಕ್ಕೆ ಹೇಳಿದೀವಿ. ಮತ್ತೆ ಪ್ರತಿ ವರ್ಷ ಪ್ರತಿ ಡಿಜಿಟಲ್ ಸಖಿಯು ಕೂಡ ಕನಿಷ್ಠ 350-400 ಕುಟುಂಬಗಳನ್ನ ಪ್ರತಿ ವರ್ಷ ಟಚ್ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಪ್ರತಿ ವರ್ಷ ಏನಿಲ್ಲ ಅಂದ್ರೂ ನೇರವಾಗಿ ನಾವು ಭೇಟಿ ಮಾಡ್ತಕ್ಕಂತ ಸಂಖ್ಯೆ ಸುಮಾರು 18,000-20,000 ಕುಟುಂಬಗಳನ್ನ ನಾವು ಭೇಟಿ ಮಾಡ್ತಾ ಇದೀವಿ. ಜೊತೆಗೆ ನಮ್ಮ ಯೋಜನೆ ಮುಖಾಂತರ ಏನು ಈ ಕುಟುಂಬಗಳಿಗೆ ಒಂದು ಅವೇರ್ನೆಸ್ ನ ಅಂದ್ರೆ ಅರಿವು ಕಾರ್ಯಕ್ರಮಗಳನ್ನ ನೀಡುವುದರ ಜೊತೆಗೆ ಯಾವೆಲ್ಲ ಯೋಜನೆಗಳಿಗೆ ಮನೆ ಬಾಗಿಲಲ್ಲೇ ಸೇವೆಗಳು ಸಿಗೋದಿಲ್ಲ, ಉದಾಹರಣೆಗೆ ಹೆಲ್ತ್ ಕಾರ್ಡ್ ಆಭಾ ಕಾರ್ಡ್ ನ ಮಾಡಿಸ್ಕೋಬೇಕು ನನಗೆ ಗೊತ್ತಿಲ್ಲ ಅಂದಾಗ ಅದನ್ನು ಕೂಡ ಮನೆ ಬಾಗಿಲಲ್ಲೇ ಆ ಕಾರ್ಡ್ ನ ರಿಜಿಸ್ಟರ್ ಮಾಡ್ಕೊಡೋದಕ್ಕೆ ಬೇಕಾಗಿರೋ ಸರ್ವಿಸ್ ಅನ್ನು ಕೂಡ ನಾವು ಮಾಡಿಕೊಡ್ತಾ ಇದೀವಿ. ಸೊ ಹೀಗೆ ಇಲ್ಲಿವರೆಗೂ ಸುಮಾರು 20,000 ಕುಟುಂಬಗಳು ಮತ್ತು ಈ ಕುಟುಂಬಗಳಲ್ಲಿರ್ತಕ್ಕಂತ ಪ್ರತಿ ಕುಟುಂಬದ ಸದಸ್ಯರಿಗೂ ಕೂಡ ನಾವು ನೇರವಾಗಿ ಎಲ್ಲ ಸೇವೆಗಳನ್ನು ತಲುಪುವ ಹಾಗೆ ನಾವು ಎನ್ಶೂರ್ ಮಾಡ್ಕೊಳ್ತಾ ಇದೀವಿ ಸರ್. ಬಹಳ ಮುಖ್ಯವಾಗಿ ನಾವು ಮನಗಂಡಂತ ವಿಚಾರ ಏನು ಅಂತಂದ್ರೆ ಪ್ರಾರಂಭದಲ್ಲಿ ಈಗ ನೀವು ಹೇಳಿದಂಗೆ ಎಲ್ಲ ಕಡೆ ಡಿಜಿಟಲ್ ಫ್ರಾಡ್ಸು ಮತ್ತೆ ಯಾವುದೋ ಒಬ್ಬ ವ್ಯಕ್ತಿ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಮನೆಗೆ ಬಂದಾಗ ಹೇಗೆ ಅವ್ರನ್ನ ನಂಬೋದು ಅಂತಕ್ಕಂತ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಎಲ್ಲ ಕಡೆನು. ಪ್ರಾರಂಭದಲ್ಲಿ ನಮಗೆ ಸಂಪೂರ್ಣವಾಗಿ ಸಪೋರ್ಟ್ ನಮಗೆ ಗ್ರಾಮೀಣ ಭಾಗದಲ್ಲಿ ಸಿಗಲಿಲ್ಲ ಸರ್. ತದನಂತರ ಆ ಡಿಜಿಟಲ್ ಸಖಿ ಅದೇ ಗ್ರಾಮದವರು ಅದೇ ಸುತ್ತಮುತ್ತಲಿನ ಹಳ್ಳಿಯವರಾಗಿರೋದ್ರಿಂದ ಜನ ಫಸ್ಟ್ ಅವ್ರನ್ನ ಗುರುತಿಸ್ಲಿಕ್ಕೆ ಶುರು ಮಾಡಿದ್ರು. ತದನಂತರ ಕೆಲವೊಂದು ಅಗತ್ಯ ಇರತಕ್ಕಂಥ ಸೇವೆಗಳನ್ನು ನಾವು ಆ ಸಮುದಾಯಕ್ಕೆ ಮಾಡಿಕೊಟ್ಟಾಗ ಜನ ನಮ್ಮನ್ನು ಗುರುತಿಸ್ಲಿಕ್ಕೆ ಶುರು ಮಾಡಿದ್ರು. ಅರೆ ಯಾವುದೋ ಒಂದು ಸಮಸ್ಯೆ ಇಲ್ಲಿ ಕಂಡಾಗ ಈ ಡಿಜಿಟಲ್ ಸಖಿ ನಮಗೆ ಸಪೋರ್ಟ್ ಮಾಡ್ತಾರೆ. ಉದಾಹರಣೆಗೆ ಸರ್, ಆಶಾ ವರ್ಕರ್ ಅಂತ ಬಂದಾಗ ಅವರು ಓ ಹೆಲ್ತ್ಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಮಾಡ್ತಾರೆ. ಅಂಗನವಾಡಿ ಕಾರ್ಯಕರ್ತೆ ಅಂತಂದ್ರೆ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಡಿಜಿಟಲ್ ಪ್ಲಾಟ್ಫಾರ್ಮು, ಡಿಜಿಟಲ್ ಹಣಕಾಸು ಸಂಬಂಧಪಟ್ಟ ಮಾಹಿತಿ ಅರಿವು ಕಾರ್ಯಕ್ರಮ ಅಥವಾ ಫೋನ್ ಪೇ ಗೂಗಲ್ ಪೇ ಸಮಸ್ಯೆ ಆಯಿತು ಅಥವಾ ಎಟಿಎಂ ಕಾರ್ಡ್ ಬಳಸೋದು ನಿಮಗೆ ಗೊತ್ತಿಲ್ಲ ಅಥವಾ ತಂಬು ಹೆಬ್ಬೆಟ್ ಕೊಟ್ಟು ಆಧಾರ್ ನಂಬರ್ ಕೊಟ್ಟು ಹಣ ಡ್ರಾ ಮಾಡ್ಕೋಬೇಕು ಅದಲ್ಲೇನೋ ಫ್ರಾಡ್ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನನಗೆ ಮಾಹಿತಿ ಬೇಕು ಅಂತ ಬಂದಾಗ ಅದಕ್ಕೆ ಏಕೈಕ ವ್ಯಕ್ತಿ ಅದು ಡಿಜಿಟಲ್ ಸಖಿ ಗ್ರಾಮೀಣ ಭಾಗದಲ್ಲಿ ಸಿಗ್ತಾರೆ ಸರ್. ಅವ್ರ ಮೊಬೈಲ್ ನಂಬರ್ಗಳನ್ನು ನಾವು ಪ್ರತಿ ಮನೆ ಮನೆಗೆ ಹೋದಾಗ ಕೊಟ್ಟಿರ್ತೀವಿ. ಅವ್ರು ಯಾವುದೇ ಸಮಸ್ಯೆ ಬಂದರೂ ಯಾವುದೇ ಸಂದರ್ಭದಲ್ಲಿ ನಮ್ಮ ಈ ಟೀಮ್ಗೆ ಕಾಲ್ ಮಾಡೋದ್ರ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಮಗೆ ಈಗ ಸ್ಪಂದನೆ ಸಿಗ್ತಾ ಇದೆ ಮತ್ತು ಜನನು ಕೂಡ ಅರೆ ಇದನ್ನ ಮುಂದುವರಿಸಿ ನೀವು ಇದೇ ತರ ನಮಗೆ ಮುಂದಿನ ದಿನಗಳಲ್ಲಿ ಕೂಡ ಮಾಹಿತಿಗಳ ಅವಶ್ಯಕತೆ ಇರ್ತದೆ ಇದನ್ನ ನೀವು ಕಂಟಿನ್ಯೂ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿಂದ ಈಗ ನಾವು 2022 ಯೋಜನೆಯನ್ನು ಶುರು ಮಾಡಿದ್ವಿ ಸರ್. 2022 ಶುರು ಮಾಡಿ ಇಲ್ಲಿವರೆಗೂ ಕೂಡ ಸುಮಾರು ಪ್ರತಿ ಜಿಲ್ಲೆಯಲ್ಲೂ ಕೂಡ 4-5 ತಾಲೂಕುಗಳನ್ನು ನಾವು ಕವರ್ ಮಾಡಿದೀವಿ. ಪ್ರತಿ ಡಿಜಿಟಲ್ ಸಖಿಯು ಕೂಡ ಒಬ್ಬೊಬ್ಬ ಡಿಜಿಟಲ್ ಸಖಿ ಒಂದು ವರ್ಷದಲ್ಲಿ ಸುಮಾರು 1,500 ಜನ ನೇರವಾಗಿ ಭೇಟಿ ಮಾಡ್ತಾರೆ. 4 ವರ್ಷಗಳನ್ನು ತಗೊಂಡ್ರೆ 5,000 ಜನನ ನೇರವಾಗಿ ಭೇಟಿ ಮಾಡೋದ್ರ ಮುಖಾಂತರ ಮನೆ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡೋದ್ರ ಮುಖಾಂತರ ಅವ್ರ ಸಮಸ್ಯೆಗಳನ್ನ ಆಲಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಮಾರ್ಗೋಪಾಯಗಳನ್ನು ನೀಡೋದ್ರ ಮುಖಾಂತರ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸಿದೀವಿ ಮತ್ತು ಉತ್ತಮವಾದ ಸ್ಪಂದನೆಯನ್ನು ನಾವು ಗ್ರಾಮೀಣ ಭಾಗದಲ್ಲಿ ಪಡಿತಾ ಇದೀವಿ ಸರ್. ಇವತ್ತು ನಾವು ಎಲ್ಲ ಕಡೆ ಈಗ ನಗರ ಪ್ರದೇಶದಲ್ಲಿ ಕೂಡ ಈಗ ಈ ಒಂದು ಡಿಜಿಟಲ್ ಅರೆಸ್ಟ್ ಅಥವಾ ಡಿಜಿಟಲ್ ಲಾಸ್, ಡಿಜಿಟಲ್ ಫ್ರಾಡ್ ಇದೆಲ್ಲ ನಾವು ಕೇಳ್ತಾ ಇದ್ದೇವೆ. ಸಾಕಷ್ಟು ಜನ ಏನು ನುರಿತ ವಿದ್ಯಾವಂತರೇ, ಸಾಕಷ್ಟು ಓದಿದವರೇ, ತುಂಬಾ ವಿಶೇಷವಾಗಿ ಪರಿಣತರೇ ಆಗಿರುವವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಹಣಕಾಸಿನ ನಷ್ಟವನ್ನ ಅನುಭವಿಸಿಕೊಂಡಿದ್ದಾರೆ, ನೊಂದಿದ್ದಾರೆ. ಈಗ ನಮ್ಮ ಪೊಲೀಸ್ ಠಾಣೆಗೆ ಹೋಗಿ ಇದ್ರ ಬಗ್ಗೆ ಸಾಕಷ್ಟು ಜನ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಪರಿಹಾರ ಏನು ಅನ್ನೋದ್ರ ಕುರಿತು ಈಗ ಅದು ಆಮೇಲೆ ಅದು. ಆದ್ರೆ ನಾವು ಈಗ ಈ ಒಂದು ಟ್ರ್ಯಾಪ್ ಅಲ್ಲಿ ಬೀಳೋದಕ್ಕಿಂತ ಮೊದ್ಲೇನೆ ಸಾಕಷ್ಟು ಗೊತ್ತಿದ್ಬಿಟ್ರೆ ಈ ಪ್ರಾಡಿಗೆ ನಾವು ಇಳಿಯೋ ಸಾಧ್ಯತೆನೆ ಇರೋದಿಲ್ಲ. ಈಗ ಇತ್ತೀಚೆಗೆ ಸುಮಾರು 2 ತಿಂಗಳ ಹಿಂದೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲೂ ಕೂಡ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಮ್ಮೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಹೇಳಿದ್ರು ಈ ಡಿಜಿಟಲ್ ಅರೆಸ್ಟ್ ಇದ್ರ ಬಗ್ಗೆ ತುಂಬಾ ಮಾಹಿತಿಯನ್ನ ವಿಸ್ತೃತವಾಗಿ ಕೊಟ್ಟಿದ್ದಾರೆ. ಯಾರು ಈ ಒಂದು ಡಿಜಿಟಲ್ ಅರೆಸ್ಟ್ ಬಗ್ಗೆ ಹೆದರ್ಕೋಬೇಡಿ, ತಾವು ಸಂಯಮವಾಗಿರಿ, ನಿಧಾನವಾಗಿರಿ ಅವರು, ಆದ್ರೆ ನೀವು ಜಾಗೃತ ಆಗಿರಿ. ನೀವು ಯಾವುದೇ ಕಾರಣಕ್ಕೂ ಅವರು ಕಾಲ್ ಮಾಡಿದಾಗ ನೀವು ಅದನ್ನ ನೀವು ರಿಸೀವ್ ಮಾಡೋದು ಮಾಹಿತಿ ಹಂಚ್ಕೊಳ್ಳಿ. ನೀವು ಅದು ಎಲ್ಲರಿಗೂ ಗೊತ್ತಾದಾಗ ಅದು ಏನು ಎಂತನ ಕೇವಲ ನಿಮ್ಮಲ್ಲೇ ನೀವು ಇದ್ರೆ ಅದು ಸರಿಯಾಗೋದಿಲ್ಲ. ಆಜುಬಾಜಿಗೆ ನೀವು ತಿಳಿಸಿ, ನಿಮ್ಮ ಮನೆಯವರಿಗೆ ತಿಳಿಸಿ, ನಿಮ್ಮ ಬಂಧುಗಳಿಗೆ ತಿಳಿಸಿ. ಹೀಗೆ ಮಾಡೋದ್ರಿಂದ ಈ ಡಿಜಿಟಲ್ ಅರೆಸ್ಟ್ ಅನ್ನೋ ಒಂದು ಏನು ಫ್ರಾಡ್ ಮಾಡ್ತಾರಲ್ಲ ಅದನ್ನು ತಪ್ಪಿಸ್ಕೊಳ್ಬಹುದು ನೀವು. ಅದರಿಂದ ನೀವು ಹೆದರೋ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಆ ಟ್ರ್ಯಾಪ್ ತಲುಪಿದ್ರೆ ನೀವು ಈಗಲೂ ಕೂಡ ಅವರು ಹೇಳಿದ ಮೇಲೆ, ಪ್ರಧಾನಮಂತ್ರಿಯವರು ಹೇಳಿದ ಮೇಲೂ ಕೂಡ ಸಾಕಷ್ಟು ಜನ ಈ ಒಂದು ಡಿಜಿಟಲ್ ಅರೆಸ್ಟ್ ಗೆ ಆಗಿ ಸಾಕಷ್ಟು ಹಣ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡವರು ನಾವು ಕೇಳ್ತಾ ಇದ್ವಿ. ಪತ್ರಿಕೆಯಲ್ಲಿ ಈಗಾಗಲೇ ಬಂದಿದೆ, ಬರ್ತಾನೆ ಇದೆ. ಎಷ್ಟೇ ಜಾಗ್ರತೆ ವಹಿಸಿದ್ರೂ ಅದು ಕಡಿಮೆ ಅಂತಾನೆ ನಾವು ಹೇಳಬೇಕು. ಹೀಗಾಗಿ ತಾವು ತಮ್ಮ ಒಂದು ಎನ್ ಜಿ ಒ ಸಂಸ್ಥೆಯ ಮೂಲಕ ಈ ಡಿಜಿಟಲ್ ಅರೆಸ್ಟ್ ಈ ಬಗ್ಗೆ ಬಗ್ಗೆನೂ ಕೂಡ ತಾವು ಮಾಹಿತಿ ಕೊಡ್ತೀರಾ? ಅದ್ರ ಬಗ್ಗೆನೂ ಕೂಡ ಯಾವ ತರ ಮಾಹಿತಿ ತಾವು ಈಗಾಗಲೇ ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಹೇಳಿ. ಹಾ ಸರ್, ಸೊ ನಾವು ಗ್ರಾಮೀಣ ಭಾಗಕ್ಕೆ ಭೇಟಿ ನೀಡುವಾಗ ಬಹಳ ಮುಖ್ಯವಾಗಿ ಗಮನಿಸಿದಂತ ಅಂಶ ಇದೆ ಸರ್, ಏನು ಡಿಜಿಟಲ್ ಫ್ರಾಡ್ಗಳು. ಸೊ ಪ್ರತಿ ಒಂದು ಮನೆಯಲ್ಲೂ ಕೂಡ ಇವಾಗ ಸ್ಮಾರ್ಟ್ ಫೋನ್ ಇದೆ ಸರ್. ಸ್ಮಾರ್ಟ್ ಫೋನ್ಗಳನ್ನ ಎಲ್ಲರೂ ತಗೊಂಡ ಮೇಲೆ ಏಕದಮ್ ಅವರು ಎಲ್ಲಾ ತರದ ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಫೋನ್ ಪೇ ಹಾಕೊಳ್ಳುವಂಥದ್ದು, ಅಥವಾ ಒಂದು ಶಾಪಿಂಗ್ ಆಪ್ಗಳನ್ನ ಆನ್ಲೈನ್ ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇವಾಗ ಏನಾಗ್ಬಿಟ್ಟಿದ್ರೆ ಆನ್ಲೈನ್ ಸಾಲ ತಗೊಳ್ಳೋದು, ಮತ್ತೆ ಆನ್ಲೈನ್ ಅಲ್ಲಿ ಸಾಲ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಲ್ಲ, ಯಾರೋ ಏನು ಗೊತ್ತೇ ಇರೋದಿಲ್ಲ, ಅವ್ರು ಎಲ್ಲೋ ಕುಂತಿರ್ತಾರೆ, ಸಾಲ ತಗೊಳ್ಳಿ ನಿಮ್ಮಿಂದ ಎಲ್ಲ ಏನು ಆಧಾರ್ ಕಾರ್ಡು, ಎಟಿಎಂ ಕಾರ್ಡು, ಮತ್ತೆ ಪ್ಯಾನ್ ಕಾರ್ಡು, ಎಲ್ಲ ಮಾಹಿತಿ, ಬ್ಯಾಂಕ್ ಅಕೌಂಟ್ ಎಲ್ಲ ತಗೋತಾರೆ. ಇದು ಎಲ್ಲ ತಗೊಂಡು ಅವ್ರು ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವು ಕಳ್ಸ್ಕೊಡಲ್ಲ. ನೀವು ಹೇಗೆ ಕೊಡ್ತೀರಿ, ಆ ವ್ಯಕ್ತಿನೇ ಗೊತ್ತಿರಲ್ಲ, ಅವ್ನು ಎಲ್ಲೋ ಕುಂತಿರ್ತಾನವ. ಹೌದು, ಅವನು ನಿಮ್ಮನ್ನು ಮೋಸ ಮಾಡೋಕ್ಕಾಗಿ ಕುಂತಿರ್ತಾನೆ, ಅದು ನಿಮ್ಗೆ ಗೊತ್ತಿರೋದಿಲ್ಲ. ನೀವು ಅಮಾಯಕರಿರ್ತೀರಿ, ಆ ಕ್ಷಣಕ್ಕೆ ನಿಮ್ಗೆ ಸ್ವಲ್ಪ ದುಡ್ಡು ಬೇಕಾಗಿರ್ತದೆ, ಅವನು ಹೇಳ್ದಂಗೆ ನೀವು ಕೇಳ್ತೀರಿ. ಹೌದು, ಮತ್ತೆ ನೀವು ಈ ಒಂದು ಏನು ಈ ಒಂದು ಟ್ರ್ಯಾಪ್ ಅಲ್ಲಿ ಬಿದ್ದ್ಬಿಟ್ಟು ನೀವು ಹಣಕಾಸಿನ ಲಾಸ್ ಮಾಡ್ಕೋತೀರಿ, ಇನ್ನೇನೋ ಲಾಸ್ ಮಾಡ್ಕೋತೀರಿ. ಅನಾಹುತ ಒಂದಲ್ಲ ಎರಡಲ್ಲ, ಈ ಸಾಕಷ್ಟು ಅನಾಹುತ ಈಗಾಗಲೇ ಆಗಿದೆ. ಹೌದು ಸರ್, ಕರೆಕ್ಟ್. ಸೊ ಇದು ಬಹಳ ಮುಖ್ಯ ಸರ್. ಅಂದ್ರೆ ಯಾವುದೋ ಒಂದು ಕರೆ ಬಂದಾಗ, ಯಾವುದೋ ಒಂದು ಆಸೆಗಳನ್ನ ಅವರು ತೋರಿಸಿದಾಗ, ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ, ನೀವ್ ಹೇಳಿದ ಗ್ರಾಮೀಣ ಭಾಗ ಮಾತ್ರ ಅಲ್ಲ ಸರ್, ಎಲ್ಲರೂ ವಿದ್ಯಾವಂತರು, ತಿಳಿದವರು, ಎಂಪ್ಲಾಯಿ ಕೆಲಸ ಮಾಡ್ತಿರ್ತಕ್ಕಂಥ ಎಂಪ್ಲಾಯಿಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಒಂದು ಫ್ರಾಡ್ ಒಳಗಡೆಗೆ ಬಿದ್ದಿರತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದಾವೆ. ಇದಕ್ಕೆ ಕಾರಣಗಳೇನೆಂದ್ರೆ ಮುಂಜಾಗ್ರತೆ, ಆದಮೇಲೆ ಅದಕ್ಕೆ ಕ್ರಮಗಳು ಆಗಿರ್ತಕ್ಕಂಥದ್ದು, ಪರಿಹಾರಗಳು ಬಂದಿರತಕ್ಕಂಥದ್ದು ಬಹಳ ಕಡಿಮೆ. ಆದ್ರೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಸರ್. ಉದಾಹರಣೆಗೆ ಯಾವುದೋ ಒಂದು ಕರೆ ಬಂದಾಗ, ಯಾವುದೇ ಬ್ಯಾಂಕಿನವರು ಕೂಡ ನಿಮಗೆ ಕರೆ ಮಾಡಿ ಆನ್ಲೈನ್ ನಲ್ಲಿ ಮಾಹಿತಿ ಕೊಡಿ ಅಂತ ಕೇಳೋದಿಲ್ಲ. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಆದ್ರೂ ನಾವು ಕರೆ ಬಂದಾಗ ಅದಕ್ಕೆ ಸ್ಪಂದನೆಯನ್ನು ಕೊಡ್ತೀವಿ. ಓಟಿಪಿ ಅಂತಂದ್ರೆ ಏನು? ನನ್ನ ಒಂದು ಮೊಬೈಲ್ಗೆ ಯಾವುದೇ ಒಂದು ಓಟಿಪಿ ಬಂದಾಗ, ಯಾಕೆ ಆ ಓಟಿಪಿಯನ್ನು ನಾವು ಬೇರೆಯವರಿಗೆ ಒನ್ ಟೈಮ್ ಪಾಸ್ವರ್ಡ್ ಅಂತ ಕರೀತಾರೆ, ಬೇರೆಯವ್ರಿಗೆ ಯಾಕೆ ನಾನು ಶೇರ್ ಮಾಡಬಾರದು? 24 ಗಂಟೆನಲ್ಲಿ ನನ್ನ ಮೊಬೈಲ್ ಇರ್ತಕ್ಕಂಥ ಓಟಿಪಿ ಯಾವುದೇ ಬಂದ್ರು ಅದು ನನ್ನ ಮೊಬೈಲ್ ಇಂದ ಡಿಲೀಟ್ ಆಗ್ಬಿಡ್ಬೇಕು, ನಾನೇ ಡಿಲೀಟ್ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ಆ ಆಪ್ಷನ್ ನಾನು ಸೆಟ್ ಮಾಡ್ಕೊಂಡಿರ್ಬೇಕು. ಅದು ನಮ್ಮ ಗ್ರಾಮೀಣ ಭಾಗಕ್ಕೆ ಜನಗಳಿಗೆ ಗೊತ್ತಿರಬೇಕಾಗ್ತದೆ. ಜೊತೆಗೆ ಮೊಬೈಲ್ ನಲ್ಲಿ ಯಾವುದೇ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಅದ್ರ ಮಧ್ಯ ಮಧ್ಯದಲ್ಲಿ ಒಂದಷ್ಟು ಲಿಂಕ್ ಗಳು ಬರ್ತಾ ಇರುತ್ತೆ, ಅನ್ನೋನ್ ಲಿಂಕ್ ಗಳು. ಅನ್ನೋನ್ ಲಿಂಕ್ ಗಳನ್ನ ನಾವು ಕ್ಲಿಕ್ ಮಾಡಬಾರದು. ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಅವ್ನು ಕೇಳ್ತಾನೆ, ನಿನ್ನ ಆಧಾರ್ ನಂಬರ್ ಹಾಕು, ಅಥವಾ ನಿನ್ನ ಮೊಬೈಲ್ ನಂಬರ್ ಹಾಕು, ಇನ್ನೇನೋ ಪಿನ್ ಹಾಕು, ಅದಾಕು ಇದಾಕು ಅಂತ ಕೇಳಿದಾಗ ನಿಮ್ಮ ಪರ್ಸನಲ್ ಡೇಟಾವನ್ನ ನೀವು ಬೇರೆ ಯಾವುದೋ ಒಬ್ಬ ವ್ಯಕ್ತಿ ಅಲ್ಲೆಲ್ಲೋ ಕೂತಿರ್ತಕ್ಕಂಥವನಿಗೆ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ನೀವು ಶೇರ್ ಮಾಡ್ಕೊಳ್ತಾ ಇರ್ತೀರಿ. ಯಾವಾಗ ನಮ್ಮ ಡೇಟಾ ಸೋರಿಕೆ ಆಗ್ತಾ ಹೋಗ್ತದೋ ನಮ್ಮನ್ನ ಪೂರ್ತಿ ಅವರು ಕಂಟ್ರೋಲ್ ಮಾಡ್ತಿರ್ತಾರೆ. ನಿಮಗೆ ನಿಮ್ಮ ಮೊಬೈಲ್ಗೆ ನಿಮ್ಮ ವಾಟ್ಸ್ಆಪ್ಗೆ ಒಂದು ಮೆಸೇಜ್ ಬರ್ತದೆ, ಓ ಈ ತರ ಕರೆನ್ಸಿ ಹಾಕಿಸ್ಕೊಂಡ್ರೆ ನೀವು ಈ ನಂಬರ್ ನ ಕ್ಲಿಕ್ ಮಾಡಿದ್ರೆ 4 ಜನಕ್ಕೆ ಶೇರ್ ಮಾಡಿದ್ರೆ ನಿಮಗೆ 1 ವರ್ಷಕ್ಕಾಗುವಷ್ಟು ಕರೆನ್ಸಿ ಬರುತ್ತೆ ಅಂತ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮ್ಮ ವಾಟ್ಸ್ಆಪ್ ನ ಅಲ್ಲೆಲ್ಲೋ ಕೂತಿರ್ತಕ್ಕಂಥ ವ್ಯಕ್ತಿ ಕಂಟ್ರೋಲ್ ಮಾಡ್ತಾರೆ. ಯಾವುದೇ ಗೊತ್ತಿಲ್ಲದೆ ಇರತಕ್ಕಂಥ ಲಿಂಕ್ ಗಳನ್ನ, ನಂಬರ್ ಗಳನ್ನ ಕ್ಲಿಕ್ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬಾರದು. ಯಾವುದೇ ವ್ಯಕ್ತಿ ಅನ್ನೋನ್ ಪರ್ಸನ್ ನಿಮಗೆ ಮೆಸೇಜ್ ಮಾಡ್ತಾ ಇದ್ರೆ ಅದಕ್ಕೆ ಉತ್ತರವನ್ನ ಕೊಡಬಾರದು. ಆದರೆ ನಿಮಗೆ ಅನುಮಾನಗಳು ಕಂಡು ಬಂದ್ರೆ ತಕ್ಷಣ ನೀವು ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡಿ. ನಿಮ್ಮಲ್ಲಿರ್ತಕ್ಕಂಥ ಮೊಬೈಲ್ ನ ನೀವು ಬಳಸಿ ಅಥವಾ ನಿಮ್ಮ ಮಕ್ಕಳು ಬಳಸಿ ಯಾರೇ ಬಳಸಲಿ, ನಿಮಗೆ ಅಗತ್ಯ ಇರತಕ್ಕಂಥ ಆಪ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ, ಅದಕ್ಕೆ ನೀವು ಸೆಕ್ಯೂರಿಟಿ ಲಾಕ್ ಗಳನ್ನ ಹಾಕೊಳ್ಳೋದ್ರ ಮುಖಾಂತರ ಸೇಫ್ ಆಗಿ ನೀವು ಬಳಸಿ. ಅದರ ಹೊರತಾಗಿ ಯಾವುದೇ ಲಿಂಕ್ ಗಳು, ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಕಳೆದ 1-3 ತಿಂಗಳಿಂದ ಒಂದು ಬರ್ತದೆ ಎಪಿಕೆ ಫೈಲ್ಗಳು ಸರ್, ಎಸ್ಬಿಐ ಹೆಸರಿನಲ್ಲಿ ಎಪಿಕೆ ಫೈಲ್ಗಳು, ಕೆನರಾ ಬ್ಯಾಂಕ್ ಹೆಸರಿನಲ್ಲಿ ಎಪಿಕೆ ಫೈಲ್ಗಳು. ಆ ಎಪಿಕೆ ಫೈಲ್ ಮಕ್ಕಳನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವಾಟ್ಸ್ಆಪ್ ಖಾತೆಯನ್ನ, ವಾಟ್ಸ್ಆಪ್ ಗ್ರೂಪ್ ಅನ್ನ ಸಂಪೂರ್ಣವಾಗಿ ಅವರು ಹ್ಯಾಕ್ ಮಾಡ್ಕೊಳ್ತಾ ಇದ್ರು. ನಿಮ್ಮ ಹೆಸರಿನಲ್ಲಿ ಬೇರೆ ಬೇರೆಯವರಿಗೆ ನಿಮ್ಮ ಕಾಂಟ್ಯಾಕ್ಟ್ ಇರ್ತಕ್ಕಂಥವ್ರಿಗೆಲ್ಲರಿಗೂ ಮೆಸೇಜ್ ಮಾಡಿ ನನಗೆ ಹಣ ಬೇಕು, 6,000 ರೂಪಾಯಿ ಕಳಿಸಿ, ತುಂಬಾ ಪ್ರಾಬ್ಲಮ್ ಇದೆ. ನೋಡಿ, ಅವರೆಲ್ಲೇ ಮೆಸೇಜ್ ಮಾಡಿದ್ರು ಕೂಡ ಇಂಗ್ಲಿಷ್ ಅಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ. ನೀವು ಕನ್ನಡದಲ್ಲೇ ಉತ್ತರ ಕೊಡ್ತೀರಿ, ಆದ್ರೂ ಅವ್ರು ಇಂಗ್ಲಿಷ್ ನಲ್ಲಿ ರಿಪ್ಲೈ ಕೊಡ್ತಾ ಇರ್ತಾರೆ. ನಿಮಗೆ ನಂಬ್ಕೊಂಡು ನೀವೇನಾದ್ರು 5,000 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕಿದ್ರಿ ಅಂತಂದ್ರೆ ಹಣ ಹೋಯ್ತು. ತುಂಬಾ ಜನಕ್ಕೆ ಕಾಲ್ ಮಾಡಿ ಹೇಳಿದ್ದಾರೆ ಈ ಸಾಲದ ವಿಚಾರ. ನೀವ್ ಏನ್ ಹೇಳಿದ್ರೆ ಸರ್, ಯಾರು ನಿಮಗೆ ಫೋನ್ ಮಾಡಿ ಸಾಲ ಕೊಡೋದಿಲ್ಲ, ನೀವು ಸಾಲ ತಗೋಬೇಕು ಅಂದ್ರೆ ಬ್ಯಾಂಕಿಗೆ ಹೋಗ್ಬೇಕು. ಅಲ್ಲ, ಇನ್ನೊಂದು ಮಲ್ಲೇಶ್ ಅವರೇ, ಇವತ್ತು ಹಣ ಯಾರಿಗ್ ಬೇಡ ಹೇಳಿ, ದುಡ್ಡು ಯಾರಿಗ್ ಬೇಡ, ಎಲ್ಲರಿಗೂ ದುಡ್ಡು ಬೇಕು. ಹೌದು, ಅವ್ರಿಗೆ ದುಡ್ಡು ಹೆಚ್ಚಾಗಿ ನಿಮ್ಗೆ ಕೊಡ್ತಾರೇನು ಯಾರಾದ್ರೂ, ಅಥವಾ ನೀವು ನಿಮ್ಗೆ ದುಡ್ಡು ಜಾಸ್ತಿ ಆಗಿ ನಿಮ್ಗೆ ಮಲ್ಲೇಶ್ ಅವ್ರ ನಾ ನಿಮ್ಗೆ ಕೊಡಕ್ಕಾಗುತ್ತೇನು? ಖಂಡಿತ ಯಾರು ದುಡ್ಡು ಕೊಡೋದಿಲ್ಲ. ದುಡ್ಡನ್ನು ನೀವು ಇಸ್ಕೊಳ್ಬಾರ್ದು, ಅವ್ರಿಗೆ ನಿಮ್ ದುಡ್ಡನ್ನು ಕೊಡೋ ಅವಶ್ಯಕತೆ ಇಲ್ಲ. ನಿಮ್ ದುಡ್ಡು ನಿಮ್ ಕೈಯಲ್ಲಿ, ಅದು 10 ರೂಪಾಯಿ ಇರಲಿ, ಅದು ನಿಮ್ದು ನಿಮ್ ಕೈಯಲ್ಲಿ ಇರಲಿ, ಆ 10 ರೂಪಾಯಿನ ನೀವು ಇನ್ನೊಬ್ರಿಗೆ ಯಾಕೆ ಕೊಡಬೇಕು? ಅಥವಾ ಅವನ ಹತ್ರ 100 ರೂಪಾಯಿ ಇದಪ್ಪ, ಅವನು 100 ರೂಪಾಯಿ ನಿಮ್ ಕೊಡ್ತೇನೆ ಅಂತ ಅವನ ಯಾಕೆ ಹೇಳ್ತಾನವ? ಏನೋ ಒಳಗಡೆ ಇಲ್ಲಿ ನಡೆಸಿರ್ತಾನ. ಅವನದು ಸಂಶಯದ ನಿಮ್ಗೆ ಆಗ್ಲೇ ಗೊತ್ತಾಗ್ಬೇಕು, ಏನೋ ಡೌಟ್ ಬರಬೇಕು ನಿಮ್ಗೆ ಇಲ್ಲಿ. ಖಂಡಿತ ಖಂಡಿತ, ಈ ಎಚ್ಚರಿಕೆಯನ್ನು ನಾವು ವಹಿಸ್ಕೋಬೇಕಾಗಿದೆ ಸರ್. ಅಂದ್ರೆ ಯಾವುದೇ ಕರೆಗಳು ಬಂದಾಗ ನಾವು ದುಡ್ಡು ದುಡ್ಡೇ ನಮ್ ಕೈಯಲ್ಲಿ ಅದಕ್ಕಾಗಿ ಯಾರೋ ಒಬ್ಬ ಕೊಡ್ತಾನೆ ಅಂದ್ರೆ ನಾವು ಹೇಗೆ ನಂಬೋದದು? ಯಾವುದೇ ಕಾರಣಕ್ಕೂ ಇಂಥದನ್ನ ನಂಬಾರದು. ಖಂಡಿತ ಸುಳ್ಳು ಸರ್. ಸೊ ಇದನ್ನೇ ನಾವು ಎಚ್ಚರಿಕೆ ಮಾಡ್ಕೋಬೇಕು. ನಿಮಗೆ ಸಾಲದ ಅವಶ್ಯಕತೆ ಇದೆ ಅಂದ್ರೆ ನಿಮ್ಗೆ ಹತ್ತಿರದಲ್ಲಿ ಇರ್ತಕ್ಕಂತ ಬ್ಯಾಂಕ್ಗಳಿದೆ, ರಾಷ್ಟ್ರೀಕೃತ ಬ್ಯಾಂಕ್ಗಳು, RBI ಗೈಡ್ ಲೈನ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಹಣಕಾಸು ಸಂಸ್ಥೆಗಳಿಗೆ ಹೋಗಿ ಸಾಕಷ್ಟು ದಾಖಲೆಗಳನ್ನು ಕೊಡಬೇಕಾಗತ್ತೆ, ಆಮೇಲೆ ನಿಮಗೆ ಸಾಲ ಸ್ಯಾಂಕ್ಷನ್ ಆಗುತ್ತೆ. ಇದರ ಅರಿವನ್ನೇ ನಾವು ನಮ್ಮ ಡಿಜಿಟಲ್ ಸಿಕ್ಕಿಗಳ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ಮಾಡ್ತಾ ಇದೀವಿ ಸರ್. ಪ್ರತಿ ಮನೆಯಲ್ಲೂ ಕೂಡ ಒಂದು ಅರಿವಾಗಬೇಕು. ಎರಡನೇ ದಿನ ಅಡಾಪ್ಟ್ ಮಾಡ್ಕೋಬೇಕು, ಕಲಿತಂತ ವಿಚಾರಣ ಮಾಡ್ಕೋಬೇಕು. ಉದಾಹರಣೆಗೆ ಉಳಿತಾಯ ಎಲ್ಲಿ ಮಾಡಬೇಕು? ಇನ್ನೊಂದು ಮಲ್ಲೇಶ್ವರೇ, ಈಗ ಇದನ್ನು ಕೂಡ ನಾವು ಡಿಜಿಟಲ್ ತರನೇ ನಾವು ಕೇಳ್ತಾ ಇದ್ದೇವೆ. ಮೊಬೈಲ್ ನಲ್ಲಿ ಯಾವ್ದೋ ಒಂದು ಫೋಟೋ ಬರ್ತದೆ, ಅದು ಫೋಟೋ ನಾವು ಕ್ಲಿಕ್ ಮಾಡ್ತೇವೆ, ಆ ಫೋಟೋ ಕ್ಲಿಕ್ ಮಾಡೋದ್ರೊಳಗೆ ಅವ್ರು ನಮ್ಮ ಫೋಟೋನ ಕ್ಲಿಕ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ನಮ್ಮ ಫೋಟೋ ಅವ್ರಿಗೆ ಯಾಕೆ ಬೇಕು, ಅವ್ರು ಯಾಕೆ ಕ್ಲಿಕ್ ಮಾಡ್ಕೋಬೇಕು? ಇಲ್ಲ, ನಾವು ವಿಚಾರ ಮಾಡ್ಬೇಕು, ನಮ್ಮನ್ನೇನೋ ಅವರು ಅನಾಹುತಕ್ಕೆ ದಾರಿ ಮಾಡ್ಕೊಡ್ತಾ ಇದ್ದಾರೆ, ನಮ್ಮಗೆ ಏನೋ ಶಿಕ್ಸಾಕ್ಬೇಕು ಅಂತಾನೆ ಇದು ಮಾಡ್ತಾ ಇದ್ದಾರೆ. ನಮ್ಮ ಫೋಟೋ ಅವ್ರು ಕ್ಲಿಕ್ ಮಾಡ್ಕೊಂಡ್ರು ಅಂದ್ರೆ ಅಲ್ಲೇ ನೀವು ವಿಚಾರ ಮಾಡ್ಕೋಬೇಕು. ಇವರು ಒಬ್ಬರು ಇರೋದಿಲ್ಲ, ಅವರು ಬಹಳ ಜನ ಇರ್ತಾರೆ. ಯಾವುದೇ ಫ್ರಾಡ್ ಮಾಡೋರು ಇದ್ರು ಅವ್ರು ಒಬ್ಬ ಅಷ್ಟೇ ಕಾಲ್ ಮಾಡ್ತಾನೆ ನಿಮ್ಗೆ, ಅಥವಾ ಇನ್ನೇನೋ ಮಾಡ್ತಾನೆ. ಅದ್ರ ಹಿಂದೆ ನೂರಾರು ಜನ ಇರ್ತಾರೆ, ಅವ್ರದ್ದು ದೊಡ್ಡ ಗ್ಯಾಂಗ್ ಇರ್ತದ, ಎಲ್ಲೋ ಕುಂತಿರ್ತಾರೆ. ಅದನ್ನ ನಿಮ್ಮನ್ನ ಟ್ರ್ಯಾಪ್ ನಲ್ಲಿ ಬೀಳಿಸ್ಕೊಂಡು ನಿಮ್ಗೆ ಅನಾಹುತ ಮಾಡ್ತಾರೆ. ಈ ಎಲ್ಲದ್ರ ಬಗ್ಗೆ ಮಲ್ಲೇಶ್ ಅವರು ತಾವು NGO ವತಿಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಮಾಹಿತಿಯನ್ನ ಮಾಡ್ತಾ ಬರ್ತಾ ಇದ್ದೀರಿ. ಸಾಕಷ್ಟು ಕಡೆ ಈ ತರ ಮಾಹಿತಿ ಮಾಡಿದಕ್ಕೆ ಸಾಕಷ್ಟು ಜನ ಸ್ಪಂದಿಸಿರ್ಬೇಕಲ್ಲ, ಏನೇನಂತಾರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಮಾಹಿತಿ ಪಡ್ಕೊಂಡ ಕುಟುಂಬಸ್ಥರು? ಸೊ ಈಗ ನಾವು ಈ ಏನು ನೀವ್ ಹೇಳದಂತೆ ಎಲ್ಲಾ ವಿಚಾರಗಳ ಬಗ್ಗೆ, ವಿಶೇಷವಾಗಿ ಡಿಜಿಟಲ್ ಫ್ರಾಡ್ಗಳ ಬಗ್ಗೆ ಮತ್ತು ಆನ್ಲೈನ್ ಆಪ್ಗಳನ್ನ ಜೋಪಾನವಾಗಿ ಸುರಕ್ಷಿತವಾಗಿ ಬಳಸೋದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕಾರ್ಯವನ್ನು ಶುರು ಮಾಡಿದ್ಮೇಲೆ ಒಂದು ಎಚ್ಚರಿಕೆಯನ್ನು ವಹಿಸಿಕೊಳ್ಳುವ ವಿಚಾರದಲ್ಲಿ ಜನ ಕಲ್ತಿದ್ದಾರೆ. ಎರಡನೆಯದು ಹೊಸ ವಿಷಯಗಳನ್ನು ಕಲಿತು ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು, ಅಡಾಪ್ಷನ್ ಅಂದ್ರೆ ಅಳವಡಿಸಿಕೊಳ್ತಕ್ಕಂಥ ಕೆಲಸ. ಉದಾಹರಣೆಗೆ ಉಳಿತಾಯಗಳನ್ನು ಮಾಡಕ್ ಶುರು ಮಾಡಿದ್ದಾರೆ, ಈ ಸೇವಿಂಗ್ಸ್ ಇನ್ಸೂರೆನ್ಸ್ ಗಳನ್ನ ಮಾಡಕ್ ಶುರು ಮಾಡ್ಕೊಂಡಿದ್ದಾರೆ. ನಾವೀಗ ಸಿಪ್ ಅಂತ ಕರಿತೀವಿ, ಸೇವಿಂಗ್ಸ್ ಇನ್ಸೂರೆನ್ಸ್, ಪೆನ್ಷನ್ ಸ್ಕೀಮ್ಸ್ ಇದೆ, ಅಟಲ್ ಪೆನ್ಷನ್ ಯೋಜನಾ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ಸ್ ಇದೆ, ಮಾಡಿಸ್ಕೊಳ್ತಾ ಇದ್ದಾರೆ. ವಿಮೆಗಳು ಬಂದಾಗ PMJJBY, PMSBY, ಬೇರೆ ಬೇರೆ ವಿಮಾ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ. ಸೇವಿಂಗ್ಸ್ ಅಂತ ಬಂದಾಗ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಾಕಷ್ಟು ಸೇವಿಂಗ್ ಸ್ಕೀಮ್ಗಳಲ್ಲಿ ಅವರು ಅಡಾಪ್ಟ್ ಮಾಡಿಕೊಂಡು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಫೋನ್ ಪೇ, ಗೂಗಲ್ ಪೇ ಅನ್ನ ಬಳಸ್ಕೊಳ್ತಾ ಇದ್ದಾರೆ, ಎಚ್ಚರಿಕೆಯಿಂದ ಅವರು ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಲಾಕ್ ಮಾಡ್ಕೊಳ್ತಕ್ಕಂಥದ್ದು, ಮಕ್ಕಳಿಗೆ ಫೋನ್ ಕೊಡದೆ ಇರತಕ್ಕಂಥದ್ದು, ಅನಾವಶ್ಯಕ ಕ್ಷೇತ್ರಗಳಲ್ಲಿ ಪೇಮೆಂಟ್ ಮಾಡದೇ ಇರತಕ್ಕಂಥದ್ದು, ಈ ಎಚ್ಚರಿಕೆಗಳನ್ನ ಅವರು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇವೆಲ್ಲದರ ಜೊತೆಗೆ ನಾವೇನ್ ಮಾಡಿದ್ದೀವಿ ಸರ್, ಗ್ರಾಮೀಣ ಭಾಗದಲ್ಲಿ ಸಣ್ಣ ಸಣ್ಣ ಉದ್ಯಮವನ್ನು ಮಾಡ್ತಕ್ಕಂಥ ಮಹಿಳೆಯರು ಸಣ್ಣದಾಗಿ ಉದ್ಯಮ ಮಾಡ್ತಾ ಇದ್ದಾರೆ. ಅವರಿಗೆ ಒಂದಷ್ಟು ಫಾರ್ಮಲೈಸೇಷನ್, ಉದಾಹರಣೆಗೆ ಪಂಚಾಯತಿ ಲೈಸೆನ್ಸ್ ಇಲ್ಲ, ಫುಡ್ ಮಾಡ್ತಕ್ಕಂಥವ್ರಿಗೆ FSSA ಲೈಸೆನ್ಸ್ ಇಲ್ಲ, ಮಾಡ್ತಾರಪ್ಪ ಖಂಡಿತ, ಅವ್ರಿಗೆ ಒಂದು ಪ್ರಮಾಣ ಪತ್ರ ಬೇಕು ಖಂಡಿತ. ಇದಿಲ್ಲ, ಹಂಗಾಗಿ ಉತ್ತಮ ಗುಣಮಟ್ಟ ಇದ್ರು ಕೂಡ ಮಾರುಕಟ್ಟೆಗೆ ಬರಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಉತ್ತಮವಾದ ಪ್ಯಾಕಿಂಗ್ ಇಲ್ಲ, ಬ್ರ್ಯಾಂಡಿಂಗ್ ಇಲ್ಲ, ವಿಸಿಬಿಲಿಟಿ ಚೆನ್ನಾಗಿಲ್ಲ, ಲೈಸೆನ್ಸ್ ಇಲ್ಲ. ಈಗ ನೀವು ಒಂದ್ ಕಡೆ ಉಪ್ಪಿನಕಾಯಿ ತಗೋಬೇಕು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡ್ತೀರಿ, ಎಕ್ಸ್ಪೈರಿ ಡೇಟ್ ನೋಡ್ತೀರಿ, ನಿಮ್ದು ನೀವು ತಗೋತೀರಿ, ನಾ ತಗೋತೇನೆ. ಆದ್ರೆ ಮೂರನೇ ವ್ಯಕ್ತಿ ಬಂದು ಇದು ಯಾರು ಹೇಳಿದ್ರು ನಿಮ್ಗೆ, ಯಾರು ಉತ್ಪನ್ನ ಮಾಡಿದವ್ರು ಯಾರು, ಏನ್ ಹಾಕಿದ್ರಿ, ಇಂಗ್ರೀಡಿಯಂಟ್ ಏನಿದೆ ಇದು, ಹಿಂಗ್ ಕೇಳಿದಾಗ ನಿಮ್ಗೆ ಉತ್ತರ ಕೊಡಕ್ ಆಗಲ್ಲ ಖಂಡಿತ. ಆ ವಿಚಾರದಲ್ಲೇ ನಾವು ಗ್ರಾಮೀಣ ಭಾಗದಲ್ಲಿ ನೇರವಾಗಿ ಅವ್ರ ಜೊತೆಗೆ ತರಬೇತಿ ಕೊಡೋದ್ರ ಮುಖಾಂತರ ಆ ಪ್ರಾಡಕ್ಟ್ ನ ಸಂಪೂರ್ಣವಾಗಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ಫಾರ್ಮಲೈಸ್ ಮಾಡ್ಲಿಕ್ಕೆ, ಎಲ್ಲಾ ತರದ ಕಾಂಪ್ಲೈನ್ಸ್ ಗಳನ್ನ ಅವ್ರು ಮಾಡ್ಕೊಳ್ಳೋದಕ್ಕೆ ಪಂಚಾಯತಿ ಲೈಸೆನ್ಸ್ ಇನ್ನೊಂದಿನದೆಲ್ಲ ಮಾಡಿಸಿ ಸರಿಯಾದ ಪ್ರಮಾಣದಲ್ಲಿ ಪ್ಯಾಕಿಂಗ್ ಗಳನ್ನ ಮಾಡಿ ಅವರ ಉತ್ಪನ್ನ ಹಳ್ಳಿಯಿಂದ ಬೆಂಗಳೂರು ಬರಬೇಕು, ಹಳ್ಳಿಯಿಂದ ಜಿಲ್ಲಾ ಮಟ್ಟಕ್ಕೆ ಬರಬೇಕು, ಹಳ್ಳಿಯಿಂದ ಇನ್ನೊಂದ್ ಕಡೆ ಬರಬೇಕು. ಸರಸ್ ಮೇಳ ಆಗ್ಬಹುದು ಅಥವಾ ಬೇರೆ ಬೇರೆ ಮೇಳಗಳನ್ನ ಆರ್ಗನೈಸ್ ಮಾಡ್ತಕ್ಕಂಥದ್ದು, ಸಂತೆಗಳಲ್ಲಿ ಪ್ರಾಡಕ್ಟ್ ಗಳನ್ನ ಮಾಡ್ತಕ್ಕಂಥದ್ದು, ಸ್ಟಾಲ್ ಗಳಲ್ಲಿ ಪ್ರಾಡಕ್ಟ್ ಗಳನ್ನ ಮಾಡ್ತಕ್ಕಂಥದ್ದು, ಪ್ರಾಡಕ್ಟ್ ಗಳ ಪ್ರಚಾರ ನಾವು ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇದೀವಿ. ಸೊ ಈ ಮುಖಾಂತರ ಅವ್ರ ಉತ್ಪನ್ನ ಜಾಸ್ತಿ ಅವ್ರು ಮಾರ್ಕೆಟ್ ಮಾಡಕ್ ಅವಕಾಶ ಮಾಡ್ಕೊಡ್ತೀವಿ, ಖಂಡಿತ ಮಾಡ್ತಾ ಇದೀವಿ. ಹೆಂಗ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಅದ್ ಮಾಡಿದ್ರೆ ನಿಮ್ ಮಾರ್ಕೆಟಿಂಗ್ ಮಾಡಕ್ ಸುಲಭ ಆಗುತ್ತೆ. ಪ್ರಮಾಣ ಪತ್ರನೇ ಇಲ್ಲ ಅಂದ್ರೆ ನಿಮ್ಗೆ ಮಾಡಕ್ ಆಗಲ್ಲ. ಪಂಚಾಯತಿ ಎಷ್ಟು ಹಂತದ್ದ ಇರ್ತದೆ ಅದು ಒಂದು ಪ್ರಮಾಣ ಪತ್ರ ಪಡ್ಕೋಬೇಕಂದ್ರೆ ಮಲ್ಲೇಶ್ ಅವರೇ? ಸರ್, ಈಗ ಎರಡ್ ಮೂರ್ ತರ ಇದೆ. ಉದಾಹರಣೆಗೆ ನೀವು ಒಂದು ಬಿಸ್ನೆಸ್ ನ ಮಾಡ್ತಾ ಇದೀರಿ ಅಂದ್ರೆ ಪಂಚಾಯತಿನಲ್ಲಿ ಒಂದು ಟ್ರೇಡ್ ಲೈಸೆನ್ಸ್ ತಗೋಬೇಕಾಗ್ತದೆ. ಆಹಾರ ಉತ್ಪನ್ನ ಆಯ್ತು ಅಂತಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಡಿಪಾರ್ಟ್ಮೆಂಟ್ ಆಫ್ ಫುಡ್ ಫುಡ್ ಅಲ್ಲಿ ನೀವು FSSA ಲೈಸೆನ್ಸ್ ತಗೋಬೇಕಾಗ್ತದೆ. ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೇಕು, ಮತ್ತೆ ಅಲ್ಲಿರ್ತಕ್ಕಂಥ ಒಬ್ರು ಅಧಿಕಾರಿ ಬಂದು ನಿಮ್ಮ ಉತ್ಪನ್ನವನ್ನ ಪರೀಕ್ಷೆ ಮಾಡ್ತಾರೆ, ಗುಣಮಟ್ಟವನ್ನ ಪರೀಕ್ಷೆ ಮಾಡ್ತಾರೆ. ನೀವು ಹಾಕಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ನ ನೀವು ಅವ್ರ ಜೊತೆ ಹಂಚ್ಕೋಬೇಕಾಗ್ತದೆ, ಯಾವ್ಯಾವ ಪ್ರಾಡಕ್ಟ್ ನ ನೀವು ತಂದು ಎಲ್ಲ ಹಾಕಿದಿರಿ ಅಂತೇಳಿ. ತದನಂತರ ಲ್ಯಾಬ್ ಅಲ್ಲಿ ಪರೀಕ್ಷೆ ಆಗ್ತದೆ, ಲ್ಯಾಬ್ ನಲ್ಲಿ ಪಾಸ್ ಆದ ನಂತರ ನಿಮ್ಗೊಂದು ಲೈಸೆನ್ಸ್ ನ ಅವರು ಕೊಡ್ತಾರೆ. ಲೈಸೆನ್ಸ್ ಕೊಟ್ಟಮೇಲೆ ಮಾತ್ರ ನೀವು ಅಧಿಕೃತವಾಗಿ ಈ ಉತ್ಪನ್ನವನ್ನ ಮಾರಾಟ ಮಾಡ್ಲಿಕ್ಕೆ ನೀವು ಸಾಧ್ಯ ಆಗ್ತದೆ. ಸೊ ಅಲ್ಲಿವರೆಗೂ ನಿಮ್ಮ ಉತ್ಪನ್ನ ನೀವು ಉತ್ತಮ ಮಾರುಕಟ್ಟೆನಲ್ಲಿ ಮಾರ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಉತ್ಪನ್ನ ತಿಂದು ಯಾರಿಗೋ ಒಬ್ಬರ ಆರೋಗ್ಯದ ಸಮಸ್ಯೆ ಆಯ್ತು ಅಂದ್ರೆ ನೀವು ಕಾನೂನು ಬಾಹಿರವಾಗಿ ನೀವು ಉತ್ಪನ್ನ ಮಾರ್ತಾ ಇದ್ದೀರಿ ಅಂತ ಆಗುತ್ತೆ. ಸೊ ಭಾರತ ಸರ್ಕಾರ ಇದನ್ನೆಲ್ಲ ಏನು ಡಿಪೆಂಡ್ ಮಾಡ್ಕೊಳಕ್ ಆಗಲ್ಲ ಖಂಡಿತವಾಗ್ಲೂ. ಜವಾಬ್ದಾರಿ ನಿಮ್ಗೆ ಇರೋದಿಲ್ಲ. ಕಾನೂನು ಹೋರಾಟ ಮಾಡ್ಲಿಕ್ಕೆ ನೀವು ಫಸ್ಟ್ ಸ್ಟೆಪ್ ಅಲ್ಲೇ ನೀವು ಬಿದ್ದು ಹೋಗ್ಬಿಡ್ತೀರಿ. ಹೌದು. ಸೊ ನೀವು ಸಂಪೂರ್ಣವಾಗಿ ಇದನ್ನೆಲ್ಲಾನು ಮಾಡ್ಕೊಂಡಾಗ ಅಂದ್ರೆ ತರಬೇತಿನಲ್ಲೂ ಕೂಡ ಇವಾಗ ಫುಡ್ ಡಿಪಾರ್ಟ್ಮೆಂಟ್ ಏನ್ ಮಾಡಿರ್ತಾರೆ ಅಂದ್ರೆ ನಿಮ್ಮ ಪದಾರ್ಥಗಳನ್ನ ಮಾಡುವಾಗ ಸ್ವಚ್ಛತೆ, ಕೈಗೆ ಗ್ಲೌಸ್ ಹಾಕೊಳ್ಳೋದಾಗ್ಬಹುದು, ಮಾಸ್ಕ್ ಹಾಕೊಳ್ಳೋದಾಗ್ಬಹುದು, ಕವರ್ ಹಾಕೊಳ್ಳೋದಾಗ್ಬಹುದು, ಮತ್ತೆ ಸೇಫ್ಟಿಯನ್ನ ಹೇಗ್ ಮಾಡ್ಬೇಕು ಇದನ್ನೆಲ್ಲ ಕೂಡ ಹೇಳ್ಕೊಟ್ಟಿರೋದ್ರಿಂದ ಉತ್ಪನ್ನವೂ ಚೆನ್ನಾಗಿರುತ್ತೆ. ಸೊ ಈ ಮಾರುಕಟ್ಟೆ ಮತ್ತು ಆ ಉತ್ಪನ್ನ ಹಳ್ಳಿಯಿಂದ ಹೊರಗೆ ಬರಬೇಕು ಮತ್ತು ಉತ್ಪನ್ನದ ಪ್ರಮಾಣ ಜಾಸ್ತಿ ಆಗ್ಬೇಕು ಮತ್ತು ಅವರ ಆದಾಯ ಏನಿದೆ, ಮಾನ್ಯ ಪ್ರಧಾನಮಂತ್ರಿಗಳು ಯಾವಾಗಲೂ ಹೇಳ್ತಿರ್ತಾರೆ ರೈತರ ಆದಾಯ, ಗ್ರಾಮೀಣ ಭಾಗದ ಜನರ ಆದಾಯ ದ್ವಿಗುಣ ಆಗ್ಬೇಕು. ದ್ವಿಗುಣ ಆಗ್ಬೇಕು ಅಂತಂದ್ರೆ ಈ ತರದ ಒಂದಷ್ಟು ಇನ್ಪುಟ್ಸ್ ಕೊಡಬೇಕು. ಅವಾಗ ಮಾತ್ರ ಉತ್ಪನ್ನ 100 ಕೆಜಿ ಇರೋದು ಇನ್ಕೂರಿ 200 ಕೆಜಿ ಆಗುತ್ತೆ. ನೀವು ಎಷ್ಟೇ ಉತ್ಪನ್ನ ನೀವು ತಯಾರು ಮಾಡಿಕೊಂಡು ಈ ಒಂದು ಪ್ರಮಾಣ ಪತ್ರ ಪಡ್ಕೊಂಡಿಲ್ಲ ಅಂದ್ರೆ ಅದು ನಿರರ್ಥನೆ. ಹೌದಲ್ಲ, ಏನು ಉಪಯೋಗ ಬರಲ್ಲ. ನೀವು ಮಾಡಿದ ವಸ್ತುಗಳು, ನೀವು ಶೇಖರಣೆ ಮಾಡಿಕೊಂಡ ವಸ್ತುಗಳಿಗೆ ಬೆಲೆ ಬರಬೇಕಂದ್ರೆ ಒಂದು ಪ್ರಮಾಣ ಪತ್ರ ಪಡ್ಕೊಳ್ರಿ, ಟ್ರೇಡ್ ಸರ್ಟಿಫಿಕೇಟ್ ಪಡ್ಕೊಳ್ರಿ, ಫುಡ್ ಸರ್ಟಿಫಿಕೇಟ್ ಪಡ್ಕೊಳ್ರಿ, ಆಮೇಲೆ ನಿಮ್ಮ ವಸ್ತುಗಳು ಮಾರ್ಕೆಟಿಗೆ ಹೋಗ್ತದೆ, ಅಲ್ಲಿ ಸಾಕಷ್ಟು ಜನ ಖರೀದಿ ಮಾಡ್ತಾರೆ, ಆಮೇಲೆ ಮತ್ತೆ ಮತ್ತೆ ನಿಮಗೆ ಬೇಡಿಕೆ ಉಂಟಾಗುತ್ತೆ. ಖಂಡಿತವಾಗಿ ನೀವು ಆವಾಗ ನೀವು ಎಲ್ಲಾ ಕಡೆಯಿಂದ ತಮಗೆ ಗುರುತು ಮಾಡ್ತಾರೆ, ತಮಗೆ ಒಂದು ಏನು ಒಂದು ಹೆಸರು ಬರ್ತದೆ. ಹೌದು. ಜೊತೆಗೆ ಇದು ಬಹಳ ಇಂಪಾರ್ಟೆಂಟ್ ಸರ್, ನೀವು ಹೇಳಿದ್ದು ಉತ್ಪನ್ನ ಮನೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥವ್ರು ಹಂಗೆ ಇದ್ರೆ ಆಗಲ್ಲ ಸರ್. ಉದಾಹರಣೆಗೆ ಅವ್ರದ್ದೊಂದು ಚೀಟಿ ಇರಬೇಕು, ವಿಸಿಟಿಂಗ್ ಕಾರ್ಡ್ ಇರಬೇಕು, ಮನೆ ಹತ್ರ ಒಂದು ಬೋರ್ಡ್ ಇರಬೇಕು. ನಮ್ಮ ಸಂಸ್ಥೆ ಮುಖಾಂತರ ಪ್ರತಿಯೊಬ್ಬ ಈ ತರದ ಮಹಿಳಾ ಉದ್ಯಮಿದಾರರಿಗೆ ಉಚಿತವಾಗಿ ಒಂದು ವಿಸಿಟಿಂಗ್ ಕಾರ್ಡು, ಒಂದು ಪಾಂಪ್ಲೆಟ್ಸ್, ಮತ್ತೆ ಒಂದು ದೊಡ್ಡ ಬೋರ್ಡ್, ಸೈನ್ ಬೋರ್ಡ್ ಮನೆ ಮುಂದೆ ಬೋರ್ಡ್ ಹಾಕಿದ್ರೆ ಓ ನೀವು ಉಪನ್ಕ ಮಾಡ್ತೀರಾ ನಮಗೆ ಗೊತ್ತೇ ಇರಲಿಲ್ಲ ಅಂತ ಇವಾಗ ಬಂದು ಒಬ್ಬ ನಮ್ಮ ಮಹಿಳಾ ಉದ್ಯಮಿದಾರ ತುಮಕೂರಿನಲ್ಲಿ ಹೇಳ್ತಾ ಇದ್ರು, ಸರ್ ನನ್ನ ಮನೆಯಲ್ಲಿ ಸುಮಾರು ವರ್ಷದಿಂದ ಅಪ್ಲೈ ಮಾಡ್ತಾ ಇದ್ದೆ, ಆದ್ರೆ ನಮ್ಮ ಮನೆಗೆ ಮದುವೆಗೆ ಇನ್ವಿಟೇಷನ್ ಕೊಡಕ್ ಬಂದಂತವ್ರೆಲ್ಲರೂ ಅವ ನೀವು ಅಪ್ಲೈ ಮಾಡ್ತೀರಾ, ನೀವೇ ಕೊಟ್ಬಿಟ್ಟಿ ನನಗೆ 5,000 ಅಪ್ಲ ಅಂತ ಇಲ್ಲೇ ಬಂದು ಇನ್ವಿಟೇಷನ್ ಕೊಟ್ಟು ಆರ್ಡರ್ ಕೊಟ್ಟು ಅಡ್ವಾನ್ಸ್ ಕೊಟ್ಟು ಹೋಗ್ತಾ ಇದಾರೆ. ಅಂದ್ರೆ ಅಷ್ಟು ಚೆನ್ನಾಗಿ ನನಗೆ ಈ ವಿಸಿಬಿಲಿಟಿ ಏನಿದೆ ಆ ಬೋರ್ಡ್ ಹಾಕಿದ್ಮೇಲೆ ಜನ ಗುರುತಿಸಿ ನನ್ನ ಹತ್ರ ಬಿಸ್ನೆಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ತರ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಫೋಕಸ್ ಮಾಡೋದ್ರ ಮುಖಾಂತರ ಒಂದು ಸಮುದಾಯಕ್ಕೆ ಅಗತ್ಯ ಇರತಕ್ಕಂತ ಮಾಹಿತಿ, ಎರಡನೇದು ಸಣ್ಣ ಸಣ್ಣ ಉದ್ಯಮವನ್ನ ಮಾಡ್ತಕ್ಕಂತ ಮಹಿಳೆಯರಿಗೆ ಒಂದಷ್ಟು ಮಾರ್ಗದರ್ಶನ, ಜೊತೆಗೆ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂತ ಒಂದಷ್ಟು ಮಾರ್ಗದರ್ಶನ, ಹೀಗೆ ಎಲ್ಲ ಒಂದು ಕ್ಯಾಟಗರಿಯ ಸಮುದಾಯದವರಿಗೆ ನಾವು ಮಾರ್ಗದರ್ಶನ ಕೊಡ್ತಾ ಇದೀವಿ ಸರ್. ಪ್ರತಿಯೊಬ್ಬರು ಕೂಡ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ. ಪಂಚಾಯತಿ ಕಡೆಯಿಂದನೂ ಕೂಡ ನಮ್ಮ ಈ ಕಾರ್ಯಕ್ಕೆ ಉತ್ತಮ ಶ್ಲಾಘನೆ ಸ್ಪಂದನೆ ಬಂದಿದೆ. ನಾವು ಈ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ತಗೊಂಡು ಹೋಗಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ. ಜೊತೆಗೆ ನಮ್ಮ ಏನು ಆಕಾಶವಾಣಿ ಇದೆ, ಆಕಾಶವಾಣಿ ಮುಖಾಂತರ ಕೂಡ ಇನ್ನೂ ಎಷ್ಟೋ ಜನಕ್ಕೆ ಈ ಮಾಹಿತಿ ತಲುಪಿರೋದಿಲ್ಲ, ಅವ್ರಿಗೂ ತಮ್ಮ ಮುಖಾಂತರ ತಲುಪಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಇಲ್ಲಿವರೆಗೂ ತಮ್ಮ ಹತ್ರಕ್ಕೆ ಬಂದಿದ್ದೀನಿ ಸರ್. ಆಯ್ತು ಮಲ್ಲೇಶ್ ಅವರೇ, ಇಲ್ಲಿವರೆಗೆ ಡಿಜಿಟಲ್ ಅರೆಸ್ಟ್ ಅಥವಾ ಡಿಜಿಟಲ್ ಮಾಹಿತಿಯ ಉಪಯೋಗ ನಮ್ಮ ಗ್ರಾಮೀಣ ಜನರಿಗೆ ಎಷ್ಟಿದೆ, ಏನು ಈ ಒಂದು ಡಿಜಿಟಲ್ ಮಾಹಿತಿ, ಇದರಿಂದ ಎಷ್ಟು ಜಾಗೃತರಾಗಬೇಕಾಗಿದೆ, ಈ ಎಲ್ಲ ಕುರಿತು ತಾವು ನಮ್ಮ ರೈತರಿಗೆ, ನಮ್ಮ ಹಳ್ಳಿಯವರಿಗೆ, ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಅತಿ ಸೂಕ್ತವಾದ ಮಾಹಿತಿಯನ್ನು ನೀಡಿದಿರಿ. ಕೆಲವರು ಇರ್ತಾರೆ, ಇನ್ನೂ ಹೆಚ್ಚು ಮಾಹಿತಿ ನಾವು ತಿಳ್ಕೋಬೇಕಾಗಿದೆ, ತಮ್ಮ ಸಂಪರ್ಕ ಸಂಖ್ಯೆನ ಅವರಿಗೆ ಬೇಕಾಗುತ್ತೆ ಕೊಡ್ತೀರಾ ತಾವು? ಖಂಡಿತವಾಗ್ಲೂ ಸರ್. ನಾನು ಮಲ್ಲೇಶ್ ಅಂತ ಹೇಳಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಾನು ಪ್ರಾಜೆಕ್ಟ್ ಹೆಡ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಗಳೇನಾದ್ರು ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನನ್ನನ್ನು ಸಂಪರ್ಕಿಸಬಹುದು. ಇದರ ಜೊತೆಗೆ ತಮ್ಮ ಪರ್ಮಿಷನ್ ಜೊತೆಗೆ ಮತ್ತಷ್ಟು ಕಾರ್ಯಕ್ರಮಗಳನ್ನ ಬೇರೆ ಬೇರೆ ನಮ್ಮ ಡಿಜಿಟಲ್ ಸಖಿಗಳು ಮತ್ತು ಸಮುದಾಯದವ್ರನ್ನ ಕರ್ಕೊಬಂದು ಹೆಚ್ಚಿನ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೀವಿ. ನನ್ನ ಸಂಪರ್ಕ ಸಂಖ್ಯೆ 9444-1077 9447-1062 ಈ ಒಂದು ಮೊಬೈಲ್ ಸಂಖ್ಯೆಗೆ ಖಂಡಿತವಾಗ್ಲೂ ಕೂಡ ನಾನು ಸಂಪರ್ಕಿಸಬಹುದು ಸರ್. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇಲ್ಲಿಯ ತನಕ ಗ್ರಾಮೀಣ ಜನರಿಗೆ ಡಿಜಿಟಲ್ ಮಾಹಿತಿಯ ಅರಿವು ಈ ಕುರಿತಂತೆ HR ಮಲ್ಲೇಶ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ. ಈಗ ಕೇಳೋಣ ಜನಪದ ಸಂಗೀತ. ಮಾಗಡಿ ತಾಲೂಕು ಮತ್ತಿಕೆರೆಯ ಉಮೇಶ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ. ಸಿಕ್ಕದೆ ಹೊಯ್ತಾಳಲ್ಲೇ ದೊಡ್ಡಮ್ಮ, ಧಕ್ಕದೆ ಹೊಯ್ತಾಳಲ್ಲೇ ಏ ಸಿಕ್ಕದೆ ಹೊಯ್ತಾಳಲ್ಲೇ ದೊಡ್ಡಮ್ಮ, ಧಕ್ಕದೆ ಹೊಯ್ತಾಳಲ್ಲೇ ಏ ವಯ್ಯಾರಿ ದೊಡ್ಡಮ್ಮನ ವಯ್ಯಾರ ನೋಡಲ್ಲಿ ಬರಗಾಲ ಸೀಮೇಲೆ ನೆರೆದವಳೆ ಏ ಬಡಗಾಲ ಸೀಮೆಯ ಬಣ್ಣಾವ ಉಟ್ಕೊಂಡು, ಬಡಗಾಲ ಸೀಮೆಯ ಬಣ್ಣಾವ ಉಟ್ಕೊಂಡು, ಬಡಗಾಲ ಸೀಮೆಲಿ ಮೆರೆದವಳೆ ಅಮ್ಮನ ಗುಡಿ ಮುಂದೆ ಬಣ್ಣಾದ ಲಾವಣಕ್ಕಿ ಬಣ್ಣ ಊದವಳೆ ಗುಡಿಗೆಲ್ಲ ಸಿಕ್ಕದೆ ವೈತಾಳಲ್ಲೆ ಏ ಬೀದಿಯ ಮನೆಯವಳೆ ಬೀಸಣಿಗೆ ನರಿಗೋಳೆ, ಬೀದಿಯ ಮನೆಯವಳೆ ಬೀಸಣಿಗೆ ನರಿಗೋಳೆ ಜಾಲಾರದೂವ ಜಡಿಯೋಳೆ ಏ ಸಿಕ್ಕದೆ ವೈತಾಳಲ್ಲೆ ದೊಡ್ಡಮ್ಮ ದಕ್ಕದೆ ವೈತಾಳಲ್ಲೆ ಏ ಜಾಲಾರದೂವ ಜಡಿಯೋಳೆ ದೊಡ್ಡಮ್ಮ ಜಾಗ ಒಳ್ಳೇದಂದು ಏನೆಲೆ ಗೊಂಡ್ಲು ಏ ಹಾರೋತಿ ಹೊರಟಾವು ಕೀರೋತಿ ಉಳ್ಳೊಳ್ಗೆ ಕೇರು ಕೇರೀಲಿ ಏ ಮೇರಿಯೊಳ್ಗೆ ಏ ಕೇರು ಕೇರೀಲಿ ಮೆರಿಯೋದ್ಯಾವಮ್ಮಗೆ ಆರುತಿ ವರ್ಠಾವು ಏ ಹಯ್ಯ ನೂರು ಏ ಅಮ್ಮನ ಗುಡಿ ಮುಂದೆ ಸಾಲು ತೆಂಗಿನ ಮಾರ ಅಮ್ಮನ ಗುಡಿ ಮುಂದೆ ಸಾಲು ತೆಂಗಿನ ಮಾರ ತಿಂಗಳ ತಿಂಗಳಿಗೆ ಏ ಹೇಳು ಗಾಯಿ ಏ ತಿಂಗಳ ತಿಂಗಳಿಗೆ ಎಳುಗಾಯಿ ದೊಡ್ಡಮ್ಮ ತಿಂಗಳ ತಿಂಗಳಿಗೆ ಎಳುಗಾಯಿ ದೊಡ್ಡಮ್ಮ ಹಬ್ಬ ದೊತ್ತಿಗೆ ಇಡುಗಾಯಿ ಏ ಗದ್ಗೆಯ ಮೇಲಿಂದ ಎದ್ಬಾರೆ ದೊಡ್ಡಮ್ಮ ಗದ್ಗೆಯ ಮೇಲಿಂದ ಎದ್ಬಾರೆ ದೊಡ್ಡಮ್ಮ ಸಿರಿಯಾದ ಮಗ್ಗ ಏ ತಂದೇವನೆ ಏ ಸಿರಿಯಾದ ಮಗ್ಗ ತಂದೇವನಿ ದೊಡ್ಡಮ್ಮ ಸಿರಿಯಾದ ಮಗ್ಗ ತಂದೇವನಿ ದೊಡ್ಡಮ್ಮ ಎಳೆಯಾತಿದ್ದವಳೆ ಏ ಸಿರಿ ಲಕ್ಷ್ಮಿ ಏ ಸಿಕ್ಕದೆ ವೈತಾಳಲ್ಲೆ ದೊಡ್ಡಮ್ಮ ದಕ್ಕದೆ ವೈತಾಳಲ್ಲೆ ಏ ಎಡಗೇಲ್ ಮಣ್ಣು ಬಂದೋ ಗಡಿಗೆಲ್ ತುಪ್ಪ ಬಂದೋ ಇಟ್ಟಾಡಿ ಬಂದೋ ಏ ಹಿಡುಗಾಯಿ ಏ ಇಟ್ಟಾಡಿ ಬಂದೋ ಹಿಡುಗಾಯಿ ದೊಡ್ಡಮ್ಮ ಒತ್ತಲಿಸಿ ಬಂದೋ ಏ ಕೂರಿಗೋಳು ಏ ಸಿಕ್ಕದೆ ವೈತಾಳಲ್ಲೆ ದೊಡ್ಡಮ್ಮ ದಕ್ಕದೆ ವೈತಾಳಲ್ಲೆ ಏ ರಾಗಿ ಮಾಡೋ ಬೀದಿ ರಾಯರ್ ಕೂರೋ ಬೀದಿ ತಾಯಿ ದೊಡ್ಡಮ್ಮ ಏನಲಿದಾಡೋ ಏ ತಾಯಿ ದೊಡ್ಡಮ್ಮ ನಲಿದಾಡೋ ಬೀದಿಲಿ ಸಾಲುಟ್ಟು ಬಂದೋ ಏ ಮಾಡಲಕ್ಕಿ ಏ ಸಿಕ್ಕದೆ ವೈತಾಳಲ್ಲೆ ದೊಡ್ಡಮ್ಮ ದಕ್ಕದೆ ವೈತಾಳಲ್ಲೆ ಏ ಮಾವಿನ ಮರದಡಿ ಮಾನಿದ್ರೆ ಮಾಡೋಳೆ ಮಾರುದ್ದ ದಂಡೆ ಏ ಮುಡಿಯೋಳೆ ಏ ಮಾರುದ್ದ ದಂಡೆ ಮುಡಿಯೋಳೆ ದೊಡ್ಡಮ್ಮ ಮಾರುದ್ದ ದಂಡೆ ಮುಡಿಯೋಳೆ ದೊಡ್ಡಮ್ಮ ಯಾರಿಗೂ ತಿಳಿಯಾದು ಏ ನಿನ್ನ ಮಾಯ ಏ ಪಿಲ್ಲಿ ಕಾಲೋಳೆ ಬೀಸಣಿಗೆ ನರಿಯೋಳೆ ಪಿಲ್ಲಿ ಕಾಲೋಳೆ ಬೀಸಣಿಗೆ ನರಿಯೋಳೆ ಕಲ್ ಮೇಲೆ ಕಾಲ ಏ ಥೋಳಿಯೋಳೆ ಏ ಕಲ್ ಮೇಲೆ ಕಾಲ ಥೊಳಿಯೋಳೆ ದೊಡ್ಡಮ್ಮ ಕಲ್ ಮೇಲೆ ಕಾಲ ಥೊಳಿಯೋಳೆ ದೊಡ್ಡಮ್ಮ ಪಿಲ್ಲಿ ಒಲದಾವೋ ಏ ಬೀಸಾಲಿಗೆ ಏ ಸಿಕ್ಕದೆ ವೈತಾಳಲ್ಲೆ ದೊಡ್ಡಮ್ಮ ಧಕ್ಕದೆ ಹೊಯ್ತಾಳಲ್ಲೇ, ಏ ಮೋಗುತಿ ಮುಂಭಾರ ಎಣಗಂಟಿ ನಿಂಭಾರ, ಮೋಗುತಿ ಮುಂಭಾರ ಎಣಗಂಟಿ ನಿಂಬಾರ, ಸಣ್ಣ ಸೀರೆ ಏನಾಡು ಭಾರ. ಏ ಸಣ್ಣಂಚಿನ ಸೀರೆ ನಡುಭಾರ ದೊಡ್ಡಮ್ಮ, ಸಣ್ಣಂಚಿನ ಸೀರೆ ನಡುಭಾರ ದೊಡ್ಡಮ್ಮ, ಕಪ್ಪು ಚಿಂತಾಕ ಏ ದಾರಿ ಸ್ಯಾಳು. ಏ ಸಿಕ್ಕದೆ ಹೊಯ್ತಾಳಲ್ಲೇ, ಏ ದೊಡ್ಡಮ್ಮ ಧಕ್ಕದೆ ಹೊಯ್ತಾಳಲ್ಲೇ, ಏ ಪೂಜಾರಣ್ಣಿಗೆ ಗಾಜಿನ ನಿಲುವಂಗಿ, ಸೋಜೋ ಮಲ್ಲಿಗೆ ಏನಾಡು ಕಟ್ಟು. ಏ ಚೋಜೋ ಮಲ್ಲಿಗೆ ನಡುಕಟ್ಟು ಪೂಜಾರಿ, ಪೂಜೆಯ ಮಾಡೋ ಏ ಮಗನಿಗೆ. ಏ ಸಿಕ್ಕದೆ ಹೊಯ್ತಾಳಲ್ಲೇ, ಏ ದೊಡ್ಡಮ್ಮ ಧಕ್ಕದೆ ಹೊಯ್ತಾಳಲ್ಲೇ, ಏ ಕಡಗ ಇಕ್ಕೊಂಡು ಕೈಮಾಣಿ ಕಟ್ಟಿಕೊಂಡು ಕಡಲೆ ಬಣ್ಣದ ಏನಾರಿ ಗೋಳೆ. ಏ ಕಡಲೆ ಬಣ್ಣದ ನರಿಗೋಳೆ ದೊಡ್ಡಮ್ಮ, ಕರವೇಳೆ ನಮಗೆ ಏ ಸಾಪು ನಾವ. ಏ ತಾಯಿ ದೊಡ್ಡಮ್ಮಗೆ ಕಬ್ಬಿಣದ ಉಯ್ಯಾಲೆ, ಇಬ್ಬರು ತೂಗಿದರೆ ಏ ಮಾಲು ಕಲ್ಲ. ಏ ಇಬ್ಬರು ತೂಗಿದರೆ ಮಲುಕಲ್ಲ ದೊಡ್ಡಮ್ಮ, ಗಂಡ ತೂಗಿದರೆ ಏ ಮಾಲಾಕೀತು.